ನಾವು ಸಮಾಜಮುಖಿಯಾಗಿ ಬದುಕಬೇಕು ಅಂತಂದರೆ ಸಾಕಷ್ಟು ದಾರಿಗಳಿವೆ. ನಾವು ಜೀವನ ಇರೋದೇ ಕೊಡೋದಕ್ಕಾಗಿ ಅನ್ನೋದನ್ನು ಯಾವಾಗಲೂ ಕೂಡ ನಾವು ಅದು ಮರಿಬಾರ್ದು. ಇವತ್ತು ನಮ್ಮ ಜೊತೆಗೊಬ್ಬ ಹಿರಿಯ ಯಶಸ್ವಿ ರೈತರು ಮತ್ತು ಯಶಸ್ವಿ ಸಮಾಜ ಸೇವಕರು ಮತ್ತು ವೈಯಕ್ತಿಕವಾಗಿ ಸಾಕಷ್ಟು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾದಂಥವರು. ಭಾಳ ಪ್ರಮುಖವಾಗಿ ಅಂತಂದರೆ ಈ ಅರಣ್ಯ ಕೃಷಿಯನ್ನು ಅತ್ಯುನ್ನತವಾಗಿ ಪ್ರಯೋಗಶೀಲತೆಯಿಂದ ತಮ್ಮ ಹೊಲದಲ್ಲಿ ಸಾಕಷ್ಟು ರೈತರು ಅದನ್ನು ಅನುಸರಿಸುವ ಮೂಲಕ ಮಾರ್ಗದರ್ಶಿಯಾಗಿ ಬೆಳೆಸಿದಂಥವರು. ಮತ್ತು ಮುಖ್ಯವಾಗಿ ಅವರು ಸಾಕಷ್ಟು ವಿಸ್ತೃತ ಅನುಭವ ಇಟ್ಕೊಂಡು ಸಮಾಜದೊಳಗೆ ತಮ್ಮನ್ನು ತಾವು ಏನಾದರೂ ಮಾಡಿ ಒಂದು ಸಾಧನೆಗೆ ಮತ್ತೊಬ್ಬರನ್ನು ಪ್ರೇರೇಪಿಸಬೇಕು ಅಂಥೇಳಿ ಅಹರ್ನಿಸಿ ಪ್ರಯತ್ನಪಟ್ಟಂಥವರು. ಅವರೇ ಶ್ರೀಯುತ ಆರ್ ಎ ದಯಾನಂದ ಮೂರ್ತಿ ಅವರು, ಚಳ್ಳಕೆರೆಯವರು. ಅವರನ್ನು ಒಬ್ಬ ಪ್ರಗತಿಪರ ರೈತರು, ಸಮಾಜ ಸೇವಕರು ಮತ್ತು ಮುಖ್ಯವಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಏನಾದರೂ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥವರಿಗೆ ಪ್ರೇರೇಪಣೆ ಮಾಡಿದಂಥವರು. ದಯಾನಂದ ಮೂರ್ತಿಯವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ದಯಾನಂದ ಮೂರ್ತಿಯವರೇ. ಸರ್, ನಮ್ಮ ಕೇಳುಗರಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ, ಪ್ರಗತಿಪರ ರೈತ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೇವರ ಮರಿಕುಂಟೆ. ನನ್ನ ಸ್ವಂತ ಊರು ಹಿರಿಯೂರು ತಾಲೂಕು ರಂಗೇನಹಳ್ಳಿ. ನೋಡ್ರಿ, 1000 ಅಡಕೆ ಮರಗಳು, 1000 ಬಾಳೆ, ದಾಳಿಂಬೆ 750, ಮಿಶ್ರತಿಳೆ ತೆಂಗಿನ ಮರಗಳು 750, ಮಾವಿನ ಮರಗಳು 180, 50 ಸಪೋಟ, 50 ಕ್ರಿಕೆಟ್ ಬಾಲ್, ಹಲಸಿನ ಮರಗಳು, 75 ನಿಂಬೆ, 25 ಮಲ್ಲಿಗೆ, 25 ಬಿಕ್ಕೆ ಮರ, 75 ನೇರಳೆ, ಜಂಬು ನೇರಳೆ, ಧೂಪದಾಳು, ಒಡಿಸ್ಸಾ ವೆಂಗುರುಳು, 25 ಗೋಡಂಬಿ ಗಿಡಗಳು, 25 ಪಪ್ಪಾಯಿ, ಸೀತಾಫಲ, ರಾಮಫಲ, ಅಂಜೂರ್, ಅಂದರೆ ಇವುಗಳ ಮಧ್ಯೆ ಸಾಕಷ್ಟು ಟೊಮ್ಯಾಟೊ, ಚೆಂಡು ಹೂವು, ರಾಗಿ ಮತ್ತು ಬದುಗುಂಟ, 25ಕ್ಕೆ ಹೆಚ್ಚು ನುಗ್ಗೆ ಮರಗಳನ್ನು ಬೆಳೆಸಿರಿ. ಅಂದರೆ ಅರಣ್ಯ ಮರಗಳು ಕೂಡ ಸಾಕಷ್ಟು ಇದೆ. 100ಕ್ಕೆ ಹೆಚ್ಚು ಹೆಬ್ಬೇವಿದೆ, 100 ಸಿಲವರ, 100 ತೇಗ, 50 ಶ್ರೀಗಂಧ, 20 ರಕ್ತಚಂದನ, 50 ಹುಣಸೆ, 25 ನೆಲ್ಲೆ, ಜತ್ರೂಪ ಹೊಂಗೆ, ಬೇವು, ಸೀಮರೋಬ, ಕತ್ತಾಳೆ, ಇವೆಲ್ಲ ನೋಡಿದ್ರೆ ನಮಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಹೇಗೆ ಇಷ್ಟು ಒಂದು ಅರಣ್ಯ ಕೃಷಿ ಆಯಿತು ಅಂದರೆ ಸಮಗ್ರ ಕೃಷಿ ಆಯಿತು, ಸಾವಯವ ಕೃಷಿ ಆಯಿತು, ಹಿಂಗೆ ಯಶಸ್ವಿ ಆಗಲಿಕ್ಕೆ ಏನು ಕಾರಣ, ಇಷ್ಟೆಲ್ಲ ಮಾಡಲಿಕ್ಕೆ ನಿಮ್ಗೆ ಒಬ್ಬರಿಗೆ ಹೆಂಗೆ ಸಾಧ್ಯ ಆಯಿತು ದಯಾನಂದ ಮೂರ್ತಿ ಅವರೇ? ನಿರುದ್ಯೋಗನೇ ನನಗೆ ಯಶಸ್ವಿ ಆಗೋಕ್ಕೆ ಕಾರಣ. ಯಾಕೆಂದರೆ ನಾನು ಪದವಿ ಮುಗಿಸ್ಕೊಂಡ ಮೇಲೆ ಜಾಬ್ಗೋಸ್ಕರ ಎಲ್ಲಿ ಅಲೆದಾಡಲಿಲ್ಲ. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿದಾಗ ಪದವಿ ಮುಗೀತು, ರಜಾ ಬಂದು ಸರಿ ಅಂತೇಳಿ ನಾನು ನೇರವಾಗಿ ಬೆಂಗಳೂರು ಪಟ್ಟಣಕ್ಕೆ ಸೇರಿಕೊಂಡೆ. ಅಲ್ಲಿ ಹೋಗಿಬಿಟ್ಟು 4-5 ಕಡೆ ತಿರುಗಾಡಿದಾಗ ನನಗೆ ಜಾಬ್ ಕೇಳಿದಟ್ಕೆ ಸೆಕ್ಯೂರಿಟಿ ಕೆಲಸ ಮಾಡ್ತೆ ಅಂತ ಕೇಳೋರು. ತಪ್ಪೇನಿಲ್ಲ, ಇದೊಂದು ಒಳ್ಳೆ ಸೇವೆ ಅಂದ್ಕೊಂಡು ನಾನು ಒಪ್ಕೊಂಡೆ. ಆವಾಗ ತಾಜ್ ಗ್ರೂಪಲ್ಲಿ ನನಗೆ ಒಳ್ಳೆ ಸೆಕ್ಯೂರಿಟಿ ಕೆಲಸ ಕೊಟ್ಟರು. ಅಲ್ಲಿ ಸುಮಾರು 1 ತಿಂಗಳು 18 ದಿನ ಕೆಲಸ ಮಾಡಿದೆ. ಅಲ್ಲಿ ನನಗೆ ಒಳ್ಳೊಳ್ಳೆ ಸ್ನೇಹಿತರು ಪರಿಚಯ ಆದರು. ಹಿರಿಯೂರು ತಾಲೂಕು ಎರಬಳ್ಳಿ ರವಿ ಸರ್ ಅನ್ನೋರು ಒಬ್ಬರು ಪರಿಚಯ ಆದರು. ಅವರು ಇಲ್ಲ, ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ಬಂದುಬಿಡಿ, ನಿಮ್ಗೆ ಇದಕ್ಕಿಂತ ಉತ್ತಮವಾದ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನಾನೇನು ಮಾಡಿದೆ, ಓಕೆ ಅಂತ ಹೇಳಿದೆ. ಅಲ್ಲಿಂದ ನನಗೆ 1 ವಾರ ಟೈಮ್ ಕೊಟ್ಟರು. ಆ ಟೈಮಲ್ಲಿ ನಾನು ಊರಿಗೆ ಬಂದು ನನಗೇನು ಬೇಕು ಅದನ್ನೆಲ್ಲ ತೊಗೊಂಡು ಮತ್ತೆ ಬೆಂಗಳೂರಿಗೆ ಅವ್ರು ಹೇಳಿದ ಜಾಗಕ್ಕೆ ಅಡ್ರೆಸ್ಗೆ ಹೋದೆ. ಅಲ್ಲಿ ಹೋದಾಗ ಡೈರೆಕ್ಟು 5-star ಹೋಟೆಲ್ಲು, ದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗಿ ಅಧಿಕಾರಿಗಳೆಲ್ಲ ಮುಂದೆ ನಿಲ್ಲಿಸಿದರು. ನಮಗೆ ವಾಕಿಂಗ್ ಸ್ಟೈಲ್ ತೋರಿಸಿ ಮಾಡು ಅಂದರು. ಅದನ್ನು ಮಾಡಿದೆ, ಸಲ್ಯೂಟ್ ಹೊಡೀತು, ಹೊಡೆದು ತೋರಿಸಿ ಅಂದರು. ಸಲ್ಯೂಟ್ ಹೊಡೆದು ತೋರಿಸಿದೆ. ಆಮೇಲೆ ನನ್ನ ಮಾತುಗಳಲ್ಲಿ ಹಂಗೆ ಗಮನಿಸಿದರು. ಅವರೆಲ್ಲ ಕೇಳ್ಕೊಂಡು ಡನ್ ಅಂದರು. ಒಳ್ಳೆ ಮಿಲಿಟ್ರಿ ಮ್ಯಾನ್ ಆಗಿದೆಯಲ್ಲ ನೀನು, ನಮಗೆ ನಿಮ್ಮಂಥರ ಬೇಕಾಗಿರೋದು. ನಮ್ಮ ಹೋಟೆಲಲ್ಲೇ ಎಕ್ಸ್ಮ್ಯಾನ್ಗಳೆಲ್ಲ ನಾವು ಅಪಾಯಿಂಟ್ ಮಾಡ್ಕೊಳ್ಳೋದು, ಅವ್ರನ್ನೇ ತೊಗೊಳ್ಳೋದು ನಾವು. ಆರ್ಡಿನರಿ ಆ ಪೀಪಲ್ಸ್ ಯಾರನ್ನೂ ನಾವು ತೊಗೊಳ್ಳೋದು. ಬಟ್ ಎಲ್ಲ ಒಂದು ಕಡೆಗೆ ನೀವು ಲಕ್ಕಿ ಪರ್ಸನ್ ಅಂತ ಕಾಣಿಸುತ್ತೆ, ನಾವು ನಿಮ್ಗೆ ಸೆಲೆಕ್ಟ್ ಮಾಡಿದ್ವಿ ಅಂತೇಳಿದರು. ಅಲ್ಲಿಂದ ನಮಗೆ ಜಾಬ್ ಕೊಟ್ಟರು. ಅಲ್ಲಿಂದ ನಾನು ಸುಮಾರು 98 ನಾನು ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ ಟಾಟಾ ಗ್ರೂಪ್ ರತನ್ ಟಾಟಾ ಅವರು ಸಮೇತ ನಾನು ಅವ್ರಿಗೆ ಕೂಡ ಸರ್ವಿಸ್ ಕೂಡ ಮಾಡಿದ್ದೀರಿ. ಅದೊಂದು ಗ್ರೇಟ್. ಎಷ್ಟು ವರ್ಷ ಇದ್ರಿ ಅಲ್ಲಿ? ಸುಮಾರು 4-5 ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ಮಾಡಿಕೊಂಡೆ. ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟರು. ಮತ್ತು ಆ ದುಬೈಗೆ ಅವಕಾಶ ಮಾಡಿಕೊಟ್ರು. ನಿಮಗೆ ದುಬೈ ನಾವು ನಿಮಗೆ ಅಲ್ಲಿಗೆ ಕಳಿಸ್ಕೊಡ್ತೀವಿ, ನೀವು ಅಲ್ಲಿ ಹೋಗಿ 8-10 ಕೆಲಸ ಮಾಡಿ ಒಳ್ಳೆ ದುಡಿಮೆ ಇದೆ, ನಿಮಗೆ ಶೂಟಬಲ್ ಆಗ್ತೀರಾ ಅಂದರು. ಮನೇಲಿ ತಂದೆ ತಾಯಿ ವಯಸ್ಸಾಗಿತ್ತು. ಅವ್ರನ್ನ ಕೇಳಿದೆ, ಬೇಡಪ್ಪ ನೀನು ಬೆಂಗಳೂರಿಗೆ ಹೋಗೋದು ಬೇಡ, ನಮ್ಮ ಕಣ್ಣು ಮುಂದಿದ್ಬಿಡು, ನಾವೇ ನಿಮಗೆ ದುಡ್ಡು ಹಾಕ್ತೀವಿ ಅಂದರು. ಸರಿ, ಅವ್ರ ಮಾತು ನಾವು ಮೀರಬಾರ್ದಲ್ವಾ, ಸರಿ ಅಂದ್ಕೊಂಡು ಸರಿ ಸದ್ಯಕ್ಕೆ ಬೆಂಗಳೂರಲ್ಲೇ ನಾನು ಓಡಾಡ್ಕೊಂಡಿರ್ತೀನಿ ಅಂತೇಳಿ ಬೆಂಗಳೂರಲ್ಲೇ ಕೆಲಸ ಕಂಟಿನ್ಯೂ ಮಾಡಿದೆ. ನೀವು ಕೆಲಸ ಮಾಡ್ತಾ ಮಾಡ್ತಾ ಕೊನೆಗೆ ನೀವು ಕೃಷಿಗೆ ಮುಖ ಮಾಡಿದ್ದೆ ಯಾವಾಗ? ಯಾಕಂದರೆ ಚಳ್ಳಕೆರೆ ಅಂತ ಊರು, ಅಲ್ಲಿ ನೀರಾವರಿ ಅನುಕೂಲ ಇಲ್ಲ, ಮಳೆ ಆಧಾರಿತ ಒಂದು ಬೆಳೆ ಬೆಳಿಬೇಕು. ಅಂಥದ್ರೊಳಗೆ ನೀವು ಈ ಕೃಷಿ ಕಡೆ ಮುಖ ಮಾಡಿದ್ದು ಹೇಗೆ? ನಾನು 5-star ಹೋಟ್ಲಲ್ಲಿ ಸಂತೋಷವಾಗಿದ್ದೆ. ಆ್ಯಕ್ಚುಲಿ ಹೇಳ್ಕೊಂಡ್ರೆ ನಾವು ಈ ಭಾರತ ದೇಶದ ಪ್ರಧಾನಮಂತ್ರಿ ಥರ ಇದ್ದೆ ನಾನಲ್ಲಿ. ಯಾಕಂದರೆ ನಮ್ಮದೇ ಅಲ್ಲ, ಅಷ್ಟೊಂದು ನಾವು ಅಟ್ರಾಕ್ಷನ್ನಲ್ಲಿ ನಾವು ಕೆಲಸ ಮಾಡಿ ನಾವು ಅವ್ರ ಹತ್ರ ಗುಡ್ ಜಾಬ್ ಅನ್ನಿಸ್ಕೊಂಡ್ವಿ. ಹಾಗಾಗಿ ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದಾಗ ನಮ್ಮ ರಾಹುಲ್ ದ್ರಾವಿಡ್ ಅವ್ರದ್ದು ಮದುವೆ ಆಯಿತು ಬಾಂಬೆಯಲ್ಲಿ. ರಿಸೆಪ್ಷನ್ಗೆ ಅದೆಲ್ಲ ಬೆಂಗಳೂರಲ್ಲೇ ತಾಜ್ ವೆಸ್ಟ್ ಅಂಡ್ ಹೋಟ್ಲಲ್ಲಿ ಇಟ್ಕೊಂಡ್ರು. ಅದನ್ನೆಲ್ಲ ನಮಗೂ ಜವಾಬ್ದಾರಿ ಕೊಟ್ಟರು. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ತಿರುಗಿ ಮಾರನೇ ದಿನದಲ್ಲೇ ನಾನು ಕೆಲಸ ಬಿಟ್ಟು ನಾನು ಚಳ್ಳಕೆರೆ ಬಂದು ಸೇರ್ಕೊಳ್ಬೇಕಾಗಿರೋ ಸಂದರ್ಭ ಬಂತು. ಕಾರಣ ಇಷ್ಟೇ, ನಮ್ಮ ತಂದೆ ತಾಯಿಗೂ ವಯಸ್ಸಾಗಿತ್ತು. ಮೇಲೆಗೆ ನಮ್ಮ ಮನೆಯವರು ಟಿ ಶಾರದಮ್ಮ ಅಂತೇಳಿ ಅವರ ರಂಗವನಹಳ್ಳಿಯಲ್ಲಿ ಟೀಚರ್ ಇದ್ದಾರೆ. ಅವ್ರ ತಂದೆ ತಾಯಿನೂ ಅವ್ರಿಗೂ ಸುಮಾರು ಅಲ್ಲೇ 95-98 ವರ್ಷ ತಂದೆ ತಾಯಿಗೆ, ಅವರು ತುಂಬ ಏಜ್ ಆಗಿತ್ತು. ಅವ್ರಿಗೂ ಸ್ವಲ್ಪ ಅನಾರೋಗ್ಯ ಇತ್ತು, ಹಾಗಾಗಿ ಅವ್ರಿಗೂ ನೋಡ್ಕೊಳ್ಳೋರು ಇಲ್ಲ, ನಮ್ಮ ಕಡೆ ನೋಡ್ಕೊಳ್ಳೋರು ಇಲ್ಲ. ಹಾಗಾಗಿ ಬಂದು ನಾನು ಬಂದು ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ವಿ. ನೋಡ್ಕೊಂಡು ಅಲ್ಲೇ ಸುಮ್ಮನೆ ಯಾಕಿರಬೇಕು ಅಂತೇಳ್ಬಿಟ್ಟು ಹಂಗೆ ಯೋಚನೆ ಮಾಡಿದಾಗ ನಾವಲ್ಲಿ ಡಿ ಸುಧಾಕರ್ ಅಂತೇಳ್ಬಿಟ್ಟು ಈಗ ಸಾಂಖ್ಯಿಕ ಮಂತ್ರಿ ಇದ್ದಾರೆ, ಚಿತ್ರದುರ್ಗ ಉಸ್ತುವಾರಿ ಮಂತ್ರಿಗಳು ಕೂಡ, ಅವರು ನಮ್ಮನ್ನೆಲ್ಲ ಗುರುತಿಸಿ, ಏ ನಮ್ಮ ಜೊತೆಗೆ ಇದ್ದುಬಿಡ, ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ, ಸ್ಟಾರ್ ಹೋಟ್ಲಲ್ಲಿ ಬೇರೆ ಕೆಲಸ ಮಾಡಿ ಬಂದಿದೀಯ, ಚೆನ್ನಾಗಿದೆಯಾ ಐಟ ವೈಟಾಗಿ ಅಂದರು. ಮತ್ತು ಅವ್ರ ಹತ್ರ ಸುಮಾರು ವರ್ಷ ಕೆಲಸ ಮಾಡಿದೆ. ಆ ಮಾರ್ಗದರ್ಶಿ ಪುಸ್ತಕದಲ್ಲಿ ಕೂಡ ಅವರು ಒಂದು ಅನಿಸಿಕೆ ಬರ್ಕೊಟ್ಟಿದ್ದಾರೆ. ಅಲ್ಲಿ ಮಾಡಿಕೊಂಡು ಅವ್ರ ಜೊತೆಗೆ ಚೆನ್ನಾಗಿ ರಾಜಕಾರಣಿಗಳು ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಬರ್ತಾ ನಮ್ಗೆ ಯಾಕೋ ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ ರಾಜಕೀಯ. ಹಂಗಾಗಿ ಯಾಕೋ ನನಗಿದು ಸರಿಯಾಗಿದೆ ಅನ್ನಿಸ್ತಿಲ್ಲ, ನಮ್ಮ ಮೈಂಡ್ಗೂ ಈ ರಾಜಕಾರಣ ಮೈಂಡಿಗೂ ಸ್ವಲ್ಪ ಭಾಳ ವಿಭಿನ್ನವಾಗಿತ್ತು. ಹಂಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಜಮೀನಿತ್ತು, ನಮ್ಮ ತಾಯಿ ಜಮೀನಿತ್ತು ದೇವರ ಮರಿಕುಂಟೆಯಲ್ಲಿ. ಅಲ್ಲಿ ಜಮೀನನ್ನು ಮಾಡಿಬಿಡೋಣ, ಸುಮ್ಮನೆ ಎಲ್ಲದಕ್ಕಿಂತ ಇದೇ ಬೆಸ್ಟ್ ಅಲ್ವಾ, ನಾನು ಜಾಬು ಜಾಬು ಅಂದರೆ ಹೆಂಗೆ ಅಂದರೆ, ನಾನೀಗ ಚಿತ್ರದುರ್ಗ ಜಿಲ್ಲೆ ಒಳಗೆ ಮಹಾರಾಜ ಕಾಲೇಜ್ ಅಂತ ಇದೆ, ಮಹಾರಾಣಿ ಮಹಾರಾಜ ಕಾಲೇಜ್ ಅಂತ, ಅಲ್ಲಿ ನಾನು ಅಪರಾಧ ಶಾಸ್ತ್ರ ನಾನು ಓದಿದ್ದು, ಕ್ರಿಮಿನಾಲಜಿ ಅಂತ, ಸೈಕಾಲಜಿ ಕ್ರಿಮಿನಾಲಜಿ ಸೋಷಿಯಾಲಜಿ ಮತ್ತು ಲ್ಯಾಂಗ್ವೇಜ್ ಇರ್ತದೆ. ಅದನ್ನು ನೋಡಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ನನಗೆ ಒಂದು ಗುರಿ ಇತ್ತು. ಹಂಗಾಗಿಬಿಟ್ಟು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ, ಒಳ್ಳೆ ಎಲ್ಲದ್ರಾಗೂ ಇದ್ದೆ, ಕ್ರಿಮಿನಾಲಜಿ ಓದಿದ್ವಿ, ಅದನ್ನೆಲ್ಲ ಓದಿದ್ದು ಆದಮೇಲೆ ಅಪಾಯಿಂಟ್ಗಂತ ಇಂಟ್ರೂ ಹಾಕಿದ್ವಿ, ಒಳ್ಳೆ ಸ್ಪೋರ್ಟ್ಸ್ ಆಯಿತು, ಇಂಟರ್ನಲ್ಲೂ ಸಾಕಷ್ಟು ಆಯಿತು, ವೈಭವ ಆಯಿತು. ಅದೆಲ್ಲ ಇದು ಮಾಡಿದಾಗ ಕೆಲವರು ಕೊನೆಯ ಟೈಮ್ನಲ್ಲಿ ಸೆಲೆಕ್ಟ್ ಆಗೋ ಟೈಮ್ನಲ್ಲಿ ಕೆಲವೊಂದು ಸಮ್ಥಿಂಗಲ್ಲಿ ನನಗೆ ಯಾಕೋ ಒಂಥರ ಬೇಸರ ತರಿಸಿದರು. ಆಗ ನಾನೇನು ಮಾಡಿದೆ, ಇಲ್ಲ ನಾನು ಆ ರೀತಿ ಆದರೆ ಆಗೋಲ್ಲ, ನನ್ನ ಪರ್ಫಾರೆನ್ಸ್ ಇದೆ, ನನ್ನ ಆದರೆ ನನ್ನ ವೈಯಕ್ತಿಕವಾಗಿ ಆಗಲಿ, ಇಲ್ಲಾಂದರೆ ಬೇಡ ಅಂತ ಹೇಳಿದೆ. ತಿರ್ಗಾ ಒಂದು ವಾರದೊಳಗೆ ನನ್ನ ನೋಟಿಸ್ ಬೋರ್ಡ್ ನೋಡಿದಾಗ ನನಗೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರಲಿಲ್ಲ. ಬೇಡ ಬಿಡು ಪರವಾಗಿಲ್ಲ, ಇದು ನಾನು ಈಗಲೂ ಸಬ್ ಇನ್ಸ್ಪೆಕ್ಟರ್ ಇದ್ದಂಗೆ ಇದನ್ನೆಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಅಂತ 5-star ಹೋಟ್ಲಲ್ಲೇ ಮುಂದುವರೆದೆ. ಹಂಗಾಗಿ ಆ ಆಸೆನ ಇಲ್ಲಿ ತೀರಿಸ್ಕೊಂಡೆ, ಅದು ಮುಗಿಸ್ಕೊಂಡೆ. ಎಲ್ಲ ಮುಗಿದಾದಮೇಲೆ ಊರಿಗೆ ಬಂದು ಕೃಷಿ ನಮ್ಮ ಅದೇ ಸುಧಾಕರ್ ಅವರವ್ರನ್ನ ಕೇಳ್ಕೊಂಡಾಗ ಒಂದು ಕೊಳವೆ ಬಾವಿ ಕೊಟ್ಟರು, 2004 ಕೊಟ್ಟರು ಫಸ್ಟ್ MLA ಆದಾಗ. ನಾವು ಅದನ್ನು ನೀರು ತೆಗೆದು ಕೃಷಿ ಮಾಡೋಕ್ಕೆ ಆ ಟೈಮ್ ಆಗಲಿಲ್ಲ, ನನಗಿನ್ನೂ ಯೌವನ ಇತ್ತು. ಆಗ ಸ್ವಲ್ಪ ಓಡಾಟ ರಾಜಕೀಯದಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಅವರಿಂದಲೇ 2009 ಓಡಾಡ್ಕೊಂಡಿದ್ದು ಮಾಡಿದ್ವಿ. ಹಾಗಾಗಿ 2009-10 ನಾನು ನೀರನ್ನು ಹೊರ ತೆಗೆದು ನಾನು ಈ ಸೌತೆಕಾಯಿ ಹೂವು ಅದ್ರ ಜೊತೆ ಕಡಲೆಕಾಯಿ ಆಮೇಲಿಂದ ಸೂರ್ಯಕಾಂತಿ ಆ ಟೈಮ್ನು ಚೆನ್ನಾಗಿತ್ತು ಅದನ್ನು ಬೆಳ್ಕೊಂಡೆ. ಆಮೇಲೆ ಮೆಕ್ಕೆಜೋಳ ಬೆಳ್ಕೊಂಡೆ, ರಾಗಿ ಬೆಳ್ಕೊಂಡ್ವಿ. ತದನಂತರ ಹಂತವಾಗಿ ಸ್ವಲ್ಪ ಓಡಾಟ ಇತ್ತು ನನಗೆ. ನನಗೆ ಅದು ಕೃಷಿ ಬಗ್ಗೆ ಏನು ಅನುಭವ ಇರಲಿಲ್ಲ. ಕೃಷಿ ಬಗ್ಗೆ ನಾನು ತಂದೆಯವರು ಅಂಬಾಲಪ್ಪ ಅಂತ ಹೇಳ್ಬಿಟ್ಟು, ನಮ್ಮ ತಂದೆಯವರು ಅವರು ರಿಟೈರ್ಡ್ ಟೀಚರು, ಅವಾಗಿನ್ನೂ ಟೀಚರಲ್ಲಿ ಅಡ್ಮಿಸ್ಟರ್ ಆಗಿದ್ದರು. ನಮ್ಮ ತಾಯಿ ಕೆಂಚಮ್ಮ ಅಂತೇಳಿ ಅವರು ಹೌಸ್ ವೈಫು. ಆ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ಕೃಷಿನೇ ಒಳ್ಳೆಯದು, ಮಣ್ಣಿನ ಮಗ ಅನ್ನಿಸ್ಕೋಬೋದು ದೇವೇಗೌಡರು ಅನ್ನಿಸ್ಕೊಂಡಂಗೆ. ಯಾಕೆ ಇದು ಮಾಡ್ಬೋದು, ಇದು ಯಾರಿಂದಲೂ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಯಾವುದೇ ರಂಗ ಕೈ ಹಾಕಿದ್ರೂ ಕಾಲು ಎಳೆಯರು ಇರ್ತಾರೆ ಹೊರತಗೂ, ನಮ್ಮನ್ನು ಪುಷಪ್ ಮಾಡಿ ಮೇಲೆತ್ತರು 5% ಸಿಗ್ಬೋದು ಅಷ್ಟೇ ಇದ್ದಾರೆ. ಇದ್ದಾರೆ ನಿಜವಾದ ಪ್ರಾಮಾಣಿಕವಾದ ವ್ಯಕ್ತಿ, ನಾನು ಕಂಡಂಗೆ 10-6 ಜನ ನಾನು ಗುರುತಿಸಿದ್ದೀನಿ. ಅಷ್ಟು ಪ್ರಾಮಾಣಿಕವಾದ ವ್ಯಕ್ತಿ ಇದ್ದಾರೆ, ಅವ್ರಿಗೆ ನಾನು ಸಲಿಟ್ ಹೊಡಿತೀನಿ. ನಾನು ಅವರಿಗೆ ಹೆಸರೇಳಕ್ಕೆ ಒಬ್ಬರಲ್ಲ ಇಬ್ಬರಲ್ಲ. ಹಾಗಾಗಿ ನಾನೇನು ಮಾಡಿದೆ, ಕೃಷಿನೇ ಬೋರ್ ಕೊಟ್ಟಾಗ ಆ ಬೋರನ್ನು 1.5 ನೀರು ಬಿತ್ತು. 1.5 ನೀರಲ್ಲೇ 2009 ಹೊರಡ್ಕೊಂಡು ಕೃಷಿ ಮಾಡ್ಕೊ ಅಂತ ಮಾಡ್ಕೊಂಬಂದೆ. ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ನೋಡಿದಾಗ ಪಕ್ಕದಲ್ಲಿ ನೋಡ್ತಾ ಇದ್ವಿ, ಓ ಇಲ್ಲಿ ಯಾರೋ ತೋಟ ಅಡಿಕೆ ಹಾಕಿದ್ದಾರೆ, ನಾನು ಯಾಕೆ ಅಡಿಕೆ ಹಾಕ್ಬಾರ್ದು. ಇನ್ಯಾರ್ದು ನೋಡಿದೆ ತೆಂಗು ಹಾಕಿದ್ರು, ನಾನು ತೆಂಗು ಹಾಕಬಾರ್ದು. ಇನ್ಯಾರೋ ಇಲ್ಲಿ ಮಾವಿನ ಗಿಡ ಹಾಕಿದ್ರೆ, ನಾನೇ ಮಾವು ಹಾಕ್ಬಾರ್ದು. ಇಲ್ಲಿ ಯಾರೋ ಎರಡು ಹಸು ಸಾಕಿದ್ರೆ ನಾನ್ಯಾಕೆ ಸಾಕಬಾರ್ದು, ಮತ್ತೆಲ್ಲ ನೋಡಿದ್ರೆ ಇವ್ರು ಕೋಳಿ ಸಾಕಿದ್ರೆ ನಾನ್ಯಾಕೆ ಕೋಳಿ ಸಾಕಬಾರ್ದು, ಏನೇನು ನೋಡಿದ್ನೋ ಅದೆಲ್ಲನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಏನು ನೋಡಿದ್ನೋ ಅದನ್ನು ಬಂದು ಮಾಡ್ತೀವಿ. ಹೌದು, ನೀವು ಅಂದರೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಭಾಳ ಅನುಕೂಲ ಆಯಿತು, ನೀವು ಅರಣ್ಯ ಕೃಷಿಯನ್ನು ಮಾಡಿದ್ರಿ. ಹೌದು ಸರ್. ಹೀಗಾಗಿ ನಿಮ್ಮದು ನೀರು ಹರಿದೇನೆ ನಿಮ್ಮ ಹೊಲದಲ್ಲೇ ಉಳಿತು. ಆಮೇಲೆ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಬೇಕಾದಂಥ ಎರೆಹುಳು ಕಾಂಪೋಸ್ಟ್ ಎಲ್ಲ ತಯಾರು ಮಾಡಿಕೊಂಡ್ರಿ. ಹೌದು ಸರ್, ಹೌದು. ಮತ್ತು ಅವೆಲ್ಲ ಇರೋದ್ರಿಂದ ಬಹುಶಃ ನಿಮಗೆ ಈ ಬಹುಮುಖವಾಗಿ ಸಮಗ್ರ ಕೃಷಿಗೆ ನಿಮಗೆ ಭಾಳ ಒತ್ತು ಕೊಡಲಿಕ್ಕೆ ಅನುಕೂಲ ಆಯಿತು. ನೋಡಿ, ಸಿರಿಧಾನ್ಯದಿಂದ ಎಂಥ ಒಂದು ಆದಾಯ ಪಡ್ಕೊಂಡಿದ್ದೀರಿ ನೀವು, ಆ ಒಂದು ಕತೆ ಎಲ್ಲ ಹೇಳ್ರಲ್ಲ. ಸಿರಿಧಾನ್ಯ ಅದು ನೋಡಿ, ಕನ್ನಡಪ್ರಭದಲ್ಲಿ ಒಂದು ಫೇಜ್ ಪೂರ್ತಿ ಬಂದಿದೆ, ಅಷ್ಟು ಚೆನ್ನಾಗಿ ಅದ್ರ ಇದು ಮಾಡಿದ್ದಾರೆ. ಆಮೇಲೆ ವಿಜಯ ಕರ್ನಾಟಕದಲ್ಲೂ ಸಮೇತ ನಾನು ಏನೇನು ತೋಟ ಮಾಡಿದೀವೋ ಅಂತೇಳಿ, ಅಲ್ಲಿ ಒಬ್ಬ ಅಹೋಬಳಪತಿ ಅಂತೇಳಿ ವಿಜಯ ಕರ್ನಾಟಕ ವರದಿಗಾರರು ಕೂಡ ಇದ್ದಾರೆ, ಅವ್ರ ಮನೆ ಅಕಾಡೆಮಿ ಸದಸ್ಯರು ಕೂಡ ಆಗಿದ್ದಾರೆ, ಈಗ ಆಲ್ರೆಡಿ ರೀಸೆಂಟ್ ಆಗಿದ್ದಾರೆ ಚಿತ್ರದುರ್ಗದಲ್ಲಿ. ಅವರು ಸುಮಾರು ನನ್ನ ತೋಟಕ್ಕೆ ಎರಡು ಮೂರು ಸರಿ ಬಂದಿದ್ರು. ಈ ಲೋಕಲ್ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಪತ್ರಕರ್ತರೆಲ್ಲ ಪತ್ರಿಕೆಯಲ್ಲಿ ಬರ್ದಿದ್ದಲ್ಲಿ ನೋಡಿ ನಾವು ಒಂದ್ಸತಿ ಜಿಲ್ಲೆಯಿಂದ ಹೋಗೋಣ ಅಂತೇಳ್ಬಿಟ್ಟು ಅವರ ಸ್ನೇಹಿತರನ್ನ ಸಾಕಷ್ಟು ಜನ ಕರ್ಕೊಂಬಂದಿದ್ರು. ಕರ್ಕೊಂಬಂದು ಸುಮಾರು ಒಂದು ಎರಡು ಮೂರು ಗಂಟೆ ಸುತ್ತರ್ಕೊಂಡು ನೋಡ್ಕೊಂಡು ಏನೇನು ಮಾಡಿದೆ ಅಂತ ಎಲ್ಲ ನೋಡ್ಕೊಂಡು, ಅವರು ಕೂಡ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಾಕಷ್ಟು ವರದಿಗಳು ಮಾಡಿದ್ರು. ಈಗ ಈ ಸಿರಿಧಾನ್ಯಕ್ಕೆ ಗೊಬ್ಬರನು ಬಹಳ ಕಡಿಮೆ ಬೇಕು ಸರ್. ಸಿರಿಧಾನ್ಯಕ್ಕೆ ಗೊಬ್ಬರ ಅವಶ್ಯಕತೆ ಇಲ್ಲ. ಹೌದಲ್ರಿ, ಸಿರಿಧಾನ್ಯಕ್ಕೆ ಗೊಬ್ಬರ ಅವಶ್ಯಕತೆ, ನೀರು ಬಹಳ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. ಏನಂದ್ರೆ ಭೂಮಿ ಫಲವತ್ತಾಗಿರ್ಬೇಕು, ಸರಿಯಾಗಿ ಟೈಮಿಗೆ ಸರಿಯಾಗಿ ಬೇಸಾಯ ಮಾಡ್ಕೊಂಡಿದ್ರೆ ಆ ಮಣ್ಣಿನ ಗುಣಕ್ಕನೆ ಏನು ಒಂದು ಸಾರಿ ಅಥವಾ ಎರಡು ಸಾರಿ ಮಳೆ ಬಂದ್ರೆ ಸಾಕು. ಈ ಬಿತ್ತನೆ ಮಾಡಿದ ಮೇಲೆ ಒಂದು ಸಾರಿ ಬಿತ್ತನೆ ಆದ ನಂತರ ಕಾಳು ಕಟ್ಟುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸುಮಾರು ಮಳೆ ಬಂದ್ರೂ, ಇದು ಆಕ್ಚುಲಿ ಮೂರುವರೆ ಇಂದ ನಾಲ್ಕು ತಿಂಗಳು ಬೆಳೆ ಇದು. ಕಡಿಮೆ ನೀರಲ್ಲಿ ಕಡಿಮೆ ವೆಚ್ಚ ನೋಡಿ, ಎಕ್ಸಾಂಪಲ್ ತಗೊಂಡ್ರೆ ಐದು ಎಕರೆ ಜಮೀನು ಇದೆ ಅಂದ್ಕೊಳ್ಳಿ, ಐದು ಎಕರೆ ಜಮೀನಿಗೆ ಸಿರಿಧಾನ್ಯ ಎಷ್ಟು ಬೇಕಾಗುತ್ತೆ? 8 ರಿಂದ 10 ಕೆಜಿ ಬೀಜ ಆದ್ರೆ ಸಾಕು ಮಿಲ್ಲೆಟ್, ಅದು ರಾಗಿ ಆಗಿರ್ಬೋದು ಅಥವಾ ಈ ನವಣೆ ಆಗಿರ್ಬೋದು ಅಥವಾ ಊದಲು, ಬರಗು, ಸಾವೆ, ಸಾಮೆ, ಸಜ್ಜೆ, ಇವೆಲ್ಲ ಸಿರಿಧಾನ್ಯಗಳೇ. ಒಂದು 8 ರಿಂದ 10 ಕೆಜಿ 5 ಎಕರೆಗೆ ಇಷ್ಟೇ ಸಾಕಾಗಿರೋದು. ಆ ಬೀಜದಲ್ಲಿ ನಾವು ಮರಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಬೆದಲಿ ಬಿತ್ತಬೇಕಾಗತ್ತೆ. ಮರಳನ್ನು ಮಿಕ್ಸ್ ಮಾಡ್ಬೋದು ಅಥವಾ ಗೊಬ್ಬರವನ್ನು ಗೊಬ್ಬರ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಗೊಬ್ಬರ ಹೇಳ್ಕೊಳ್ತೆ. ಮರಳನ್ನು ಮಿಕ್ಸ್ ಮಾಡ್ಕೊಂಡು 5 ಎಕರೆಗೆ ಒಂದು ಪ್ಯಾಕೆಟು, ಈಗ ಗೊಬ್ಬರ ಹಾಕತಕ್ಕಂಥದ್ದು ಏನನ್ನ ಹಾಕೋದಿದ್ರೆ ಒಂದು ಪ್ಯಾಕೆಟ್ DAP ಅದು ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ. ಹಾಗಾಗಿ ಸಿರಿಧಾನ್ಯಗಳ ಜೊತೆಗೆ ಮರಳನ್ನು ಮಿಕ್ಸ್ ಮಾಡ್ಕೊಂಡು ಒಂದು 5 ಎಕರೆಗೆ ಒಂದು 8 ರಿಂದ 10 ಕೆಜಿ ಇನ್ನೂ ಉಳಿತದೆ ಬೀಜ. ಆ ರೀತಿ ನಾನು 45 ಕ್ವಿಂಟಲ್ ನಾನು 2022-23 45 ಕ್ವಿಂಟಲ್ ಬೆಳೆದು ಯಶಸ್ವಿಯಾಗ್ಬಿಡು. ಈ ಜಮೀನನ್ನು ಈ ನವಣೆ ನೋಡಲಿಕ್ಕೆ ಬೇರೆ ಬೇರೆ ತಾಲೂಕಿಂದ ಬಂದಿದ್ದಾರೆ. ಆ ಆರ್ಟಿಕಲ್ ನೋಡಿ ಬಂದ್ಬಿಟ್ರು. ಎಷ್ಟು ಎಕರೆ ನಿಮ್ಮ ಜಮೀನು ಒಟ್ಟು? ವೀರೇಶ್ ಅಂತೇಳಿ ಒಬ್ಬ ಜರ್ನಲಿಸ್ಟ್ ಅವರು ಚಳ್ಳಕೆರೆಯಲ್ಲಿ, ಅವರು ಕೂಡ ಬಂದು ಅದನ್ನು ಸುದ್ದಿ ಮಾಡಿದರು. ಎಷ್ಟು ಎಕರೆ ಜಮೀನಿದೆ ನಿಮ್ಮದು? ಸರ್ ನಂದು ಆಲ್ರೆಡಿ ಈಗ ಒಂದು 10 ಎಕರೆ ಜಮೀನಿದೆ. ಈಗ ಜಮೀನು ಬೇರೆ ಬೇರೆ ಕಡೆ ಇದೆ ಸರ್, ಈಗ ನಾನು ತೋಟ ಮಾಡ್ತಕ್ಕಂಥದ್ದು 10 ಎಕರೆ, ಅದ್ರ ಬಿಟ್ಕೊಂಡು ಬೆದಲಿಗೆ ಬೇರೆ ಕಡೆ ಒಂದು ಮತ್ತೆ 5 ಎಕರೆ ಇದೆ. ಆ ಬೆದಲಿಗೆ ನೀರಾವರಿ ಬಿಟ್ಟು ಮಳೆ ಆಶ್ರಿತ ಜಮೀನಿಗೆ ಮತ್ತೆ ನಾನು ಒಂದು ವರ್ಷ ಕಡಲೆಕಾಯಿ ಹಾಕ್ತೀನಿ, ಒಂದು ವರ್ಷ ನವಣೆ ಹಾಕ್ತೀನಿ, ಒಂದು ವರ್ಷ ಸಜ್ಜೆ ಹಾಕ್ತೀನಿ, ಒಂದು ವರ್ಷ ಜೋಳ ಹಾಕ್ತೀನಿ, ಒಂದು ವರ್ಷ ಈ ಹೆಸರು ಹಾಕ್ತೀವಿ. ಹಿಂಗೆ ಅಂದರೆ ನಾನು ಒಂದೇ ಬೆಳೆಗೆ ಸೀಮಿತ ಆಗೋದಿಲ್ಲ. ಯಾಕೆಂದ್ರೆ ಬಹುಮುಖ ಬೆಳೆಯನ್ನು ಬೆಳೆದಾಗ ಮಾತ್ರ ಅದು ಭೂಮಿಗೆ ಕೂಡ ಒಂದು ಭೂಮಿಗೂ ಫಲವತ್ತತೆ ಸಿಗುತ್ತೆ, ಅದಕ್ಕೂ ಟೇಸ್ಟ್ ಸಿಗುತ್ತೆ. ಯಾಕೆಂದ್ರೆ ಮನುಷ್ಯ ನೋಡಿ, ಇವತ್ತು ಮನೆಯಲ್ಲಿ ಏನ್ ತಿಂತಾನೆ? ಇವತ್ತು ಮನೆಯಲ್ಲಿ ಇಡ್ಲಿ ಇದು ಮಾಡಿದ್ರೆ ನಾಳೆ ಅಮ್ಮ ಇಡ್ಲಿನೇ ಮಾಡಲ್ಲ, ನಾಳೆ ದೋಸೆ ಮಾಡಿರ್ತಾಳೆ, ಇನ್ನೊಂದು ಉಪ್ಪಿಟ್ಟು ಮಾಡಿರ್ತಾಳೆ. ಒಂದೇ ತಿಂತ ಇದ್ರೆ ಬೇಸರ ಆಗುತ್ತೆ. ಈಗ ಹಳ್ಳಿಗಾಡ್ನ ಹೆಂಗಂತಂದ್ರೆ, ಈ ಹಳ್ಳಿಗಾಡ್ನಲ್ಲಿ ತಿಂಡಿ ಮಾಡಕ್ಕಲ್ಲ, ಬರೀ ಮುದ್ದೆ ಅಂತ ಮಾಡ್ತಾರೆ. ಕೆಲವು ಕಡೆ ಮುದ್ದೆ ಮಾಡ್ತಾರೆ, ಕೆಲವು ಕಡೆ ರೊಟ್ಟಿ ಮಾಡ್ತಾರೆ, ಕೆಲವು ಕಡೆ ಚಪಾತಿ ಮಾಡ್ತಾರೆ. ಒಂದೇ ಮಾಡಿದ್ದೇನೆ ಮಾಡಲ್ಲ, ಒಂದಿನ ಮುದ್ದೆ ಮಾಡಿದ್ರೆ ಒಂದಿನ ಚಪಾತಿ ಮಾಡ್ತಾರೆ, ಒಂದಿನ ರೊಟ್ಟಿ ಮಾಡ್ತಾರೆ, ಇನ್ನೊಂದಿನ ಚಿತ್ರಾನ್ನ ಅಂತ ಮಾಡ್ತಾರೆ. ಮನುಷ್ಯನಿಗೆ ಯಾವ ರೀತಿ ಟೇಸ್ಟ್ ಬೇಕೋ ಅದೇ ರೀತಿ ಭೂಮಿಗೂ ಕೂಡ ಟೇಸ್ಟ್ ಬೇಕು. ಹಂಗಾಗಿ ನಾವು ಒಂದೇ ಬೆಳೆಗೆ ಸೀಮಿತ ಆಗಬಾರ್ದು. ಹಂಗಾಗಿ ನಾವು ವಿವಿಧ ವಿಧವಾದ ಬೆಳೆಗಳನ್ನು ನಾವು ಬಿತ್ತ ಹೋದಾಗ ಆ ಭೂಮಿಗೆ ನಾವು ಬಿಡ್ತಕ್ಕಂಥ ಬೆಳೆಯ ಒಂದು ಗೊಬ್ಬರ, ಎಲೆ, ಸೊಪ್ಪು, ದಂಟು, ಈ ಗೆದ್ದಲು ಅಂತಕ್ಕಂಥದ್ದು ಹಿಡಿದು ತಿಂದಾದ ನಂತರ ಅದು ಪುಡಿಯಾಗಿ ಗೊಬ್ಬರವಾಗಿ ಮಣ್ಣಲ್ಲಿ ಸೇರ್ಕೊಂಡು ಇನ್ನೊಂದು ವರ್ಷ ಮಳೆ ಬಂದು ಮತ್ತೆ ಮುಂಗಾರು ಮಳೆ ಬರೋ ಟೈಮ್ ಅಷ್ಟೊತ್ತಿಗೆ ಇದೆಲ್ಲ ಕೊಳತು ಗೊಬ್ಬರ ಆಗಿ ಅದರಲ್ಲಿ 1000,000,000,000 ಜೀವಕಣಗಳು ಉತ್ಪತ್ತಿ ಆಗ್ತವೆ. ಇದನ್ನ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ತವೆ. ಅವು ಇದ್ರೆ ಮಾತ್ರ ಭೂಮಿ ಫಲವತ್ತಾಗಿದೆ. ಅವಿದ್ರೇ ಫಲವತ್ತಾಗೋದು. ಬಟ್ ನಮ್ಮ ರೈತರು ಅದನ್ನೆಲ್ಲ ಗಮನಿಸಲ್ಲ. ಏನು ಡಿ ಎ ಪಿ ಹಾಕೋದು, ಕೆಮಿಕಲ್ ಹಾಕೋದು, ಕಳೆ ಜಾಸ್ತಿ ಆಯ್ತಂದ್ರೆ ಈ ಕಳೆನಾಶಕ ಹೊಡಿತಕ್ಕಂಥದ್ದು, ಹಿಂಗ್ ಮಾಡಿ ಮಾಡಿ ಮಾಡಿ ಇವತ್ತು ಭೂಮಿಯನ್ನ ಬರಡ್ ಮಾಡಿ ಬೆಳೆನೇ ಬರ್ತಾ ಇಲ್ಲ. ಮನುಷ್ಯ ಏನಪ್ಪ ಸಾಲ ಮಾಡಿದೆ, ನಾನು ಭೂಮಿಗೆ ಹಾಕಿದೆ, ಬೆಳೆ ಬರಲಿಲ್ಲ, 50 ಚೀಲ ಕಡ್ಲಕ್ಕಾಗಿತ್ತು 10 ವರ್ಷದ ಮುಂಚೆ, ಆಮೇಲೆ ನೋಡಿದ್ರೆ ಬರೇ 7 ಚೀಲ 6 ಚೀಲ 10 ಚೀಲ ಆಗುತ್ತೆ, ನಾನು ಸಾಲ ಮಾಡಿಬಿಟ್ಟೆ ಅನ್ನೋದು ಆತ್ಮಹತ್ಯೆ ದಾರಿ ಹಿಡಿಯೋದು. ಆದರೆ ನಾವು ಒಬ್ಬ ಪ್ರಗತಿಪರ ರೈತ ಅಂತೇಳಿ ನನಗೆ 2014ರೇ ಶಿವಮೊಗ್ಗ ಯೂನಿವರ್ಸಿಟಿ ನವಿಲೆ ಆ ಭಾಗದಲ್ಲಿ ಕೊನೆಗೆ ಒಂದು ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ ಅಂತ ನನಗೆ ಅವಾರ್ಡ್ ಮಾಡ್ತು. ನಾನು ಕೃಷಿ ಮಾಡಿದ್ದು 2010ರಲ್ಲಿ ಸ್ಟಾರ್ ಹೋಟ್ಲ್ ಬಿಟ್ಟು ಬಂದ ಮೇಲೆ ನೋಡ್ರಿ. 2014 ಅಂದ್ರೆ 4 ವರ್ಷಕ್ಕೆ ನಾನು ಹೆಂಗ್ ಮಾಡಿದೆ ಅಂದ್ರೆ ಮನೆ ಮಠ ಸೇರ್ಲಿಲ್ಲ, ಹಗಲು ರಾತ್ರಿ ತಪಸ್ಸಿನ ನೀವು. ಹೌದು ಹೌದು ಹೌದು ಹೌದು. ಸರ್ವಶ ಮನೆಗಳು ಹಂಗೇನೆ ಊಟ ನಿದ್ರೆ ಈ ಜಾಗ ಅವ್ರೇನ್ ಧ್ಯಾನ ಕುಟ್ಕೊಂಡ್ರೆ ಮುಗುದೇ ಹೋಯ್ತು. ಋಷಿಗಳು ತಪಸ್ಸು ಮಾಡಿದಂಗೆ ನೀವು ಋಷಿಗಳು ತಪಸ್ಸು ಮಾಡಿದ್ರಿ. ನಾವು ಕೂಡ ಕೃಷಿಯಲ್ಲಿ ಕೂಡ ತಪಸ್ಸು ಮಾಡಿ ಇವತ್ತು ಕೃಷಿಯಲ್ಲಿ ಕೃಷಿ ಋಷಿ ಅನ್ನೋ ಹಾಗೆ ಇವತ್ತು ನನಗೆ ಪ್ರಶಸ್ತಿ ಕೂಡ ಆಮದೇನು ಬೆಳೆದಿರಿ. ಆಮೇಲೆ ಮುಖ್ಯವಾಗಿ ನಿಮ್ದು ಅರಣ್ಯ ಮರಗಳ ಕಥೆ ಏನು ಸರ್? ಅರಣ್ಯ ಮರಗಳು ಸಾಕಷ್ಟು ಬಹಳ ಆಸಕ್ತಿ ತೆಗೆದುಕೊಂಡು ಬಹಳ ಬೆಳೆದಿರಿ ನೀವು. ಹೌದು. ಅದರಿಂದ ಲಾಭ ಏನು ಸರ್? ಅದರಲ್ಲಿ ಲಾಭ ಅದು ಹೇಳಕ್ ಹೋದ್ರೆ ಅಂಕಿಅಂಶಗಳು ಸಿಗೋದಿಲ್ಲ. ಸಮಯ ಬೇಕು, ತಾಳ್ಮೆ ಬೇಕು ರೈತನಿಗೆ. ನಮ್ ಈಗಿನ ಕಾಲದಲ್ಲಿ ಹೆಂಗಾಯ್ತಂದ್ರೆ ಜಲ್ದಿ ಬಿತ್ತು ಬಿಡ್ಬೇಕು, ಜಲ್ದಿ ಬೆಳೆ ಬರ್ಬೇಕು, ಜಲ್ದಿ ದುಡ್ಡು ನೋಡಬೇಕು, ಅದಲ್ಲ. ತಾಳ್ಮೆ ಇದ್ರೆ ಮಾತ್ರ ಏನಾದ್ರೂ ಒಂದು ಬೆಳೆ ಸಾಧನೆ ಮಾಡಕ್ ಸಾಧ್ಯ. ಹಾಗಾಗಿ ನಾನೇನ್ ಮಾಡಿದೆ, ನನ್ನ ಚಿಕ್ಕ ವಯಸ್ಸಲ್ಲೂ ಕೂಡ ನಾ ಪರಿಸರವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಪರಿಸರನ ಉಳಿಸ್ತಕ್ಕಂಥದ್ದು, ಗಾಳಿ ಬೆಳಕಿಗೆ ಒತ್ತು ಕೊಡ್ತಕ್ಕಂಥದ್ದು, ಅರಣ್ಯ ಗಿಡಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ನನಗೆ ಬಹಳ. ನಂತರ ಪರಿಸರ ಪ್ರೇಮಿ ಕೂಡ ಮತ್ತೆ ಪ್ರಾಣಿ ಪಕ್ಷಿಗಳ ಪ್ರಿಯ ಕೂಡ ನಾನು. ಹಾಗಾಗಿ ನನಗೆ ಅದನ್ನೆಲ್ಲ ನೋಡ್ತಾ ಇದ್ದಾಗ ನಾನು ಬರೀ ರಾಗಿ ಭತ್ತ ಹೂವು ಹಣ್ಣು ಇವನ್ನ ಬೆಳೆಯೋದ್ರ ಜೊತೆಗೆ ಅರಣ್ಯನೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಬಂದಾಗ ಅದಕ್ಕೆ ನನಗೆ ಸ್ಫೂರ್ತಿ ಕೂಡ ಸಾಲು ಮರದ ತಿಮ್ಮಕ್ಕ ಅಂದರೆ ತಪ್ಪಾಗಲಾರದು. ಹಾಗಾಗಿ ನಾನೇನು ಮಾಡಿದೆ, ಇಲಾಖೆ ಹತ್ರ ಹೋದೆ, ಅರಣ್ಯ ವಿಚಾರ ಅಲ್ಲಿಗೆ ಹೋದೆ. ಅರಣ್ಯ ಇಲಾಖೆ ಹೋದಾಗ ಸರ್ ನಿಮಗೆ ಒಂದು ನಿಮ್ಮದೊಂದು ಪಾಣಿ ಕೊಟ್ಬಿಡಿ, ನಿಮ್ಮದೊಂದು ಫೋಟೋ ಕೊಡಿ, ಒಂದು ಬ್ಯಾಂಕಿನೊಂದು ಜೆರಾಕ್ಸ್ ಕೊಡಿ, ನಾವು ನಿಮಗೆ ಗಿಡಗಳು ಕೊಡೋದ್ರ ಜೊತೆ ದುಡ್ಡನ್ನು ಕೊಡ್ತೀವಿ ಮೇಂಟೆನೆನ್ಸ್ಗೆ ಅಂತ. ನನಗಿನ್ನೂ ಖುಷಿ ಆಗ್ಬಿಡ್ತು. ಆವಾಗ ನಾನೇನು ಮಾಡಿದೆ, ಸರ್ ನನಗೊಂದು 1,000 ಬೇಕು ಅಂತ ಕೇಳಿದೆ. ಅಲ್ಲಿಗೆ ಆ್ಯಕ್ಚುಲಿ ಒಂದು ರೈತನಿಗಿರ್ತಕ್ಕಂಥದ್ದು 400-500 ಸಸಿ. ಬಟ್ ಎಲ್ಲ ಒಂದು ಕಡೆ ಕೈ ನೋಡಪ್ಪ, ಈತ ಒಳ್ಳೆ ವಿದ್ಯಾವಂತ ಇದ್ದಾನೆ, ಎಲ್ಲ ಬಿಟ್ಟು ಕೃಷಿ ಮಾಡ್ತೇನೆ ಅಂತ ಹೇಳ್ತಾನೆ, ಇವ್ರ ಪತ್ರಿಕೆಯಲ್ಲೂ ಕೂಡ ನಾನು ಇವರ ಸಾಕಷ್ಟು ನಾನು ಓದಿದ್ದೀನಿ ಅಂತೇಳಿ ಸರ್ 1,000 ಸಸಿ ಕೊಟ್ಟರು. ಅದರಲ್ಲಿ 100 ಹೆಬ್ಬೆ ಕೊಟ್ಟರು, 100 ಸಿಲವರ ಕೊಟ್ಟರು, 100 ಸೀಗಂಧ ಕೊಟ್ಟರು, 100 ರಕ್ತಚಂದನ ಕೊಟ್ಟರು, 100 ನುಗ್ಗೆ ಕೊಟ್ಟರು, 100 ವಂಗೆ ಕೊಟ್ಟರು, 100 ಬೇವು ಕೊಟ್ಟರು, ಆಮೇಲೆ 100 ಹುಣಸೆ ಕೊಟ್ಟರು. ಅವ್ರಿಗೇನು ಕೊಟ್ಟರು ಬೇಡಂಬಿಲ್ಲ, ಬಟ್ ನಾನು ಲಾಭದಾಯಕ ದೃಷ್ಟಿಯಿಂದ ನಾನು ಮಾಡಲಿಲ್ಲ. ಖಂಡಿತ ಇವತ್ತು ಅರಣ್ಯ ಬೆಳಿಬೇಕು ಅಂತ ನಿಮ್ದು ಆಸೆ? ಅರಣ್ಯ ಬೆಳಿಬೇಕು, ಗಿಡ ಮರಗಳನ್ನ ಬೆಳಿಬೇಕು, ಪರಿಸರವನ್ನ ಉಳಿಸಬೇಕು. ಏನು ಯಾಕೆಂದ್ರೆ ಇವತ್ತು ಈಗ ನೋಡಿ, ಎಕ್ಸಾಂಪಲ್ ಚಿರಾಪುಂಜಿ ಮಲೆನಾಡು ಕಡೆ ಹೋದ್ರೆ ಎಷ್ಟು ಅತಿ ಹೆಚ್ಚು ಮಳೆ. ಏನಪ್ಪ ಅವ್ರಿಗೆ ಮಳೆಯಿಂದಲೇ ಸಾಕಾಗಿಬಿಟ್ಟಿದೆ, ಕೊನೆ ಮಳೆಯಲ್ಲೇ ಜೀವನ ಅವರಿಗೆ. ನಮಗೆ ಮಳೆ ಇಲ್ಲ, ಕಾಡಿಲ್ಲ, ಗಿಡ ಇಲ್ಲ, ಮಳೆ ಬಂದ್ರೆ ಹೆಂಗ್ ಬರುತ್ತೆ? ಈಗ ನಿಮ್ಗೆ ಅರಣ್ಯ ಕೃಷಿ ಮಾಡಿದ್ಮೇಲೆ ನಿಮ್ ಹೊಲಕ್ಕೆ ನಿಮ್ಗೆ ಹೆಂಗ್ ಅನುಕೂಲ ಆಗ್ಯದ ಸರ್? ಅರಣ್ಯ ಕೃಷಿ ನಾವು ಮಾಡಿದಾಗ ಇವೆಲ್ಲ ಗಿಡಗಳು ಬದು ಅಂದ್ರೆ ನಾವು ಎಲ್ಲ ಸಮಗ್ರ ಕೃಷಿ ಬದುಗುಂಟ ಇವೆಲ್ಲ ನುಗ್ಗೆ ಮರಗಳನ್ನು ಬೆಳೆಸ್ತಾ ಇದ್ವಿ. ನುಗ್ಗೆ ಮರ ಕೂಡ ಬೆಳೆಸಿರಿ. ಜತ್ರಪ್ಪ ಕೂಡ ಅಮರನಾರಾಯಣ ಅಂತ ಹೇಳ್ಬಿಟ್ಟು ಡಿ ಸಿ ಇದ್ರು. ಅವ್ರು 2008ರಲ್ಲೇ ಚಿತ್ರದುರ್ಗ ಬಂದ್ರು. ಅವ್ರು ಒಂದ್ಸತಿ ಅನೌನ್ಸ್ ಮಾಡಿ ಎಲ್ಲ ಹೇಳಿದ್ರು, ರೈತರಿಗೆಲ್ಲ ನಾವು ಹಂಗೆ ಕೊಡ್ತೀವಿ, ಜತ್ರಪ್ಪ ಕೊಡ್ತೀವಿ, ಅದರಲ್ಲಿ ಪೆಟ್ರೋಲ್ ತಯಾರು ಮಾಡ್ಬೋದು, ನೀವು ಟ್ರ್ಯಾಕ್ಟರ್ಗಳಿಗೆ ಹಾಕೊಂಡು ಓಡಿಸ್ಬೋದು, ಎಣ್ಣೆ ಇದು ತೆಗೆದು ಇದು ಮಾಡ್ಬೋದು ಅಂತ ಹೇಳಿದ್ರು. ಅದನ್ನು ಕೊಟ್ಟರೆ ನನ್ನ ಹೊಲ ತುಂಬ. ಇವತ್ತು ಜತ್ರಪ್ಪ ಸುಮಾರು 100+ ಜನ ಬೇರೆ ಬೇರೆ ತಾಲೂಕಿಂದ ಬಂದು ನಾನು ಬೀಜ ತಗೊಂಡೋಗಿ ಹಾಕಿದ್ದಾರೆ. ಎಲೆ ಇದೆಯಲ್ಲ, ಆ ಎಲೆಯಿಂದಲೇ ನನಗೆ ನೋಡ್ರಿ ಇವತ್ತು ಇಷ್ಟೊಂದು ಕೃಷಿ ಸಮೃದ್ಧವಾಗಿರೋ ಕಾರಣ ಅಂತ ಇವತ್ತು ಹೇಳ್ಬೇಕಾಗುತ್ತೆ ನಾನು. ಯಾಕಂದ್ರೆ ನೀವು ಹೇಳಿದ ನನಗೆ ಜ್ಞಾಪಕ ಮತ್ತು ಇದುವರೆಗೆ ಈ ಪಾಯಿಂಟ್ ನಾನು ಎಲ್ಲಿ ಹೇಳಕ್ಕೋಲಿಲ್ಲ. ನಾನು ಎಲ್ಲಿ ಎಲ್ಲಿ ನೋಡಿದ್ರು ಬರೀ ಜತ್ರೋಪ ಎಲೆ, ಜತ್ರೋಪ ಬೀಜ, ಅದೇ ಗೊಬ್ಬರ, ಅದೇ ಎಲೆ, ಅಷ್ಟು ಸಮೃದ್ಧವಾಗಿ ಆಗ್ತಕ್ಕಂಥ ಈ ವಿಟಮಿನ್ ಅಂತ ಹೇಳ್ತಲ್ಲ ಭೂಮಿಗೆ ಬೇಕಾದಂತ ವಿಟಮಿನ್, ಎಷ್ಟು ಹಸಿರು ಎಲೆ ಗೊಬ್ಬರ ಅಂತೀವಿ. ಎಕ್ಸಾಂಪಲ್ ಈಗ ನಾವು CH4, CH1, CH2 ಅಂತ ಹೇಳ್ತೀವಿ, ಮತ್ತೆ ನಾವು ಈಗ ಸೆಣಬು ಅಂತ ಹೇಳ್ತೀವಿ. ನೋಡಿ ಇವೆಲ್ಲ ನಾವು ಹಾಕಿದಾಗ ಹಸಿರು ಎಲೆ ಗೊಬ್ಬರ ಜಾಸ್ತಿ ಆಗುತ್ತೆ, ಒಳ್ಳೆ ಸತ್ವ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಈ ರೀತಿ ಮಾಡಿ ನಾನು ಬೆಳೆದಾಗ ನನ್ನ ಅರಣ್ಯ ಗಿಡಗಳಿಗೆ ಹೊಲಗಳಲ್ಲಿ ಜಾಸ್ತಿ ಗೊಬ್ಬರನೇ ಹಾಕಲ್ಲ, ಬರೋಂಥರ ನ್ಯಾಚುರಲ್ಲು. ಅದನ್ನು ಸಾವಯವ ಅಂತೇಳಿ ನಾವು ಅತಿಯಾಗಿ ಸ್ವಲ್ಪ ಸಾವಯವ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಹಸಿಯೆಲ್ಲ ಗೊಬ್ಬರನೇ ನನಗೆ ಮಾಡಿದ್ರಿ, ಮತ್ತೆ ಒಂದು ತಿಪ್ಪೆ ಕಾಂಪೋಸ್ಟ್ ಗೊಬ್ಬರ ಅಂತ ಮಾಡಿದ್ದೀನಿ. ನನ್ನಲ್ಲಿ ನಾಟಿ ಹಸು, ನಾಟಿ ಎಮ್ಮೆ, ನಾಟಿ ಕುದುರೆ, ನಾಟಿ ಕೋಳಿಗಳೆಲ್ಲ ಇದಾವೆ. ಇವೆಲ್ಲ ಗೊಬ್ಬರನ ನಾ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡಾಗ ಆ ಕಾಂಪೋಸ್ಟ್ ಗೊಬ್ಬರನ ನಾನು 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಅಷ್ಟೇ ನನಗೆ ಗಿಡಗಳಿಗೆ ಕೊಡೋದು. ನಾನು ಅದು ವರ್ಷ ಕೊಡೋದಿಲ್ಲ, ಯಾಕಂದ್ರೆ ಇವತ್ತು ಹಾಕಿರ್ತಕ್ಕಂಥದ್ದು ಇನ್ನು ಈ ಮಳೆಗಾಲ ಹೊರಟೋಗಿ ನೆಕ್ಸ್ಟ್ ಮಳೆ ಬರೋಷ್ಟೊತ್ತಿಗೆ ಅದು ಕೊಳತು ಗೊಬ್ಬರ ಆಗಿ ಅವಾಗಲೇ ಅದಕ್ಕೆ ಆಹಾರ ಸಿಗೋದು ಬೇರಿಗೆ. ಮೇಲೆ ಮೇಲೆ ಮೇಲೆ ಹಾಕಿದರೆ ಸುಮ್ಮನೆ ಸದ್ಲಿಡಿದು ಮೇಲೆ ಮೇಲೆ ಪದರ ಕೂತ್ಕೊಳ್ತೈತೆ. ಹಂಗಾಗಿ ಅದನ್ನು ನಾನು ಅಂತಂತವಾಗಿ ಈ ಗಿಡ ಮುಖಾಂತರ ಮಾಡಿದಾಗ ನನಗೆ ಈ ಮಾವಿನ ಗಿಡ ನೋಡಿ ಈಗ ಇದನ್ನೆಲ್ಲ ಮಾಡ್ಕೊಂಡು ಅರಣ್ಯ ಗಿಡದಲ್ಲಿ ಇದು ಮಾಡಿದೆ. ಇವತ್ತಿಗೆ ಸರ್ 15 ವರ್ಷ ಆಯಿತು, ನಾನು ಅಲ್ಲ ಹೆಬ್ಬೇವು ಕೊಟ್ಬಿಟ್ಟಿದ್ದೀನಿ ಈಗಲೇ, ಹೆಬ್ಬೇವು ಮಾಡ್ಕೊಂಡು ಅದು 100,000 ದುಡ್ಡಾಯಿತು. ಮೊನ್ನೆ ಇವತ್ತಿಗೆ ಒಂದು 15 ದಿನ ಆಯ್ತು ನೋಡಿ, ಸಬು ಪುಲ್ಲ ಅಂತ ಬೆಳೆದಿತ್ತು, ಹೆಚ್ಚು ಕಡಿಮೆ 70-80 ಅಡಿ ಬೆಳೆದು ದೊಡ್ಡ ದೊಡ್ಡ ಮಟ್ಟದಲ್ಲಿ. ಆ ಸಬು ಪುಲ್ಲ ಅದನ್ನು ಮೊನ್ನೆ ಕೊಟ್ಟು ಅದು ಸುಮಾರು ಎಷ್ಟು ಒಂದು 10 ಟನ್ ಆಯಿತು. ನನ್ನ ಫೋಟೋದಲ್ಲೆಲ್ಲ ಇದಾವೆ, ಒಂದು 15 ದಿನ ಮುಂಚೆ ಕೊಟ್ಟವು. ಅದಾಯಿತು. ಇನ್ನು ತೇಗ ಬಂದಿದೆ, ಇನ್ನೊಂದು 2 ವರ್ಷ ಹೋಗಬೇಕು ತೇಗಕ್ಕೆ, ಅದರಲ್ಲಿ ನನಗೆ 100,000 ಆದಾಯ ಇದೆ. ಮತ್ತು ತೇಗ ಬಂದಿದೆ ಶ್ರೀಗಂಧ ಇದ್ದಾವೆ, ಅದಕ್ಕಿನ್ನ ಸಮಯ ಬೇಕು. ಮೇಲೆ ಈ ಶ್ರೀಗಂಧದ್ದು ಸ್ವಲ್ಪ ನನಗೆ ಏಟ್ ಆಗಿದೆ ಮನಸ್ಸಿಗೆ, ಯಾಕಂತೇಳಿದ್ರೆ ನಾವು ಅಡಿಕೆಗೆ ಬಾಳೆಗೆ ಈ ನೀರು ಬಿಡ್ತಿದ್ವಲ್ಲ, ಅದು ಸ್ವಲ್ಪ ನೀರು ಜಾಸ್ತಿಯಾಗಿ ಅಡಿಕೆ ಮಧ್ಯೆ ಇರೋದ್ರಿಂದ ಸ್ವಲ್ಪ ಕೆಲವೊಂದು ಕಡೆ ನಾನು ತೆಗೆದುಬಿಟ್ಟಿದ್ದೀನಿ. ಎಲ್ಲೆಲ್ಲಿ ನೀರು ಜಾಸ್ತಿ ಹೋಗಲ್ವ, ಕಡಿಮೆ ನೀರೆಲ್ಲ ಹೋದಾ ಆ ಬಾರ್ಡರ್ಗಳಲ್ಲಿ ನಾನು ಬಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅದರಿಂದ ನನಗೆ ಶ್ರೀಗಂಧಕ್ಕೆ ನೀರು ಬಹಳ ಬೇಡ ಬೇಕಾಗಿಲ್ಲ. ಶ್ರೀಗಂಧ ಈಗ ಅರಣ್ಯಗಳಲ್ಲಿ ಯಾರು ನೀರು ಒಯ್ತಾರೆ ಸರ್? ಅದೇ ಅದೇ, ಯಾರು ಗೊಬ್ಬರ ಹಾಕ್ತಾರೆ ಹೇಳಿ? ಇರೋ ನೀರನ್ನ ತಾನೇ ಅದರಲ್ಲೇ ಬೆಳೀತದೆ, ಆಮೇಲೆ ಎಷ್ಟು ಬೇಕಷ್ಟು ನೀರನ್ನು ತಗೊಂಡು ತಾನೇ ಬೆಳೀತದೆ. ಎಷ್ಟು ನೀರು ಬೇಕು ಅಷ್ಟಾಗದು, ಉಳಿದ್ ಮುಂದಕ್ಕೆ ಬಿಟ್ಕೊಡುತ್ತದು. ನಾವ್ ಹಂಗಲ್ಲ, ಏನ್ ಗುಂಡಿ ತೊಡೋದು, JCPL ಗುಂಡಿ ತೊಡೋದು, ಕಾಲೇ ಹೊಡಿಯೋದು, ನೀರ್ ಬಿಡೋದು, ಹಗಲು ರಾತ್ರಿ ಬಿಟ್ಟು ಬಿಟ್ಟು ಬಿಟ್ಟು ನಾವು ಕುಡಿಯಕ್ ನೀರ ನಾವೇ ದುರಾಸೆ ಅನ್ನೋದು ಮನುಷ್ಯನಿಗೆ ಇರೋದು. ಹಿಂಗಾಗಿ ಮನುಷ್ಯನ ಪರಿಸ್ಥಿತಿ ಇಷ್ಟೆಲ್ಲ ಯಶಸ್ವಿ ಆದ್ರೂ ಕೂಡ, ಅಂದ್ರೆ ಅವನಿಗೆ ವಿಚಾರವಂತ ಆದ್ರೂ ಕೂಡ, ಶಕ್ತಿವಂತನಾದ್ರೂ ಕೂಡ ಅವನ್ಗೆ ಯಾಕೆ ಮಾಡಕ್ ಆಗಿಲ್ಲ ಅಂದ್ರೆ ದುರಾಸೆ ನೋಡ್ರಿ. ಹಿಂದೆ ಮನುಷ್ಯ ಇವತ್ತು ನಶಿಸ್ತಿರೋದು. ನಾವು ಈ ಅರಣ್ಯ ಗಿಡಗಳ ಬಗ್ಗೆ, ಕೃಷಿ ಬಗ್ಗೆ ಒತ್ತು ಕೊಡಬೇಕು. ಇವತ್ತು ಜಾಬು ಜಾಬು ಅಂತ ಕುತ್ಕೊಂಡ್ರೆ ಆಗೋದಿಲ್ಲ. ಓದ್ದರೆಲ್ಲ ಜಾಬು ಅಂತ ಹೋದ್ರೆ ಕೊನೆಗೆ ಕೃಷಿಗಳೆಲ್ಲ ಇವತ್ತೆಲ್ಲ ನೋಡಿ, ನಾಯಿ ಕೂಡ ಎದ್ದಂಗೆ ಎದ್ದಳ್ತವೆ, ಸೋಲಾರ್ ಪ್ಲಾಂಟ್ಸ್ಗಳಂತೆ, ಅದಂತೆ ಇದಂತೆ, ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಮುಂದಿನ ಗತಿ ಏನು ಹೇಳಿ? ಕೊನೆಗೆ ಒಂದು ಸತ್ಯವಾದ ಮಾತು ಹೇಳ್ತೀನಿ ನಾನು, ಇನ್ನೊಂದು 25-30 ವರ್ಷ ಓದ್ತಂದ್ರೆ ಬೇರೆ ಕಡೆಯಿಂದ ಆಮದು ಮಾಡ್ಕೋಬೇಕಾಗತ್ತೆ, ನಮ್ಮದೆಲ್ಲ ಕೈ ಬಿಡಬೇಕಾಗತ್ತೆ. ಕೊನೆಗೆ ಆಮದು ನಿಂತ್ಕೊಂಡಾಗ ಈ ಮುಂದಿನ ದಿನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈ ಗುಳಿಗೆ ಅಂತದ್ದು ಬರುತ್ತೆ ಕೊನೆಗೆ. ಒಂದು ಅವ್ರಿಗೆ ನೀರು ಬೇಡ, ಆಹಾರ ಬೇಕಾಗಿಲ್ಲ, ಅವನು ವಿಸರ್ಜನೆ ಹೋಗ್ಬೇಕಾಗಿಲ್ಲ, ಏನಿಲ್ಲ, ಗುಳಿಗೆ ತಿನ್ನೋದು, ಅವ್ನು ಕೆಲಸ ಮಾಡೋದು. ಎಕ್ಸಾಂಪಲ್ ಅದಕ್ಕೆ ಸರಿಯಾಗಿ ಒಂದು ಉದಾಹರಣೆ ನನಗೆ ಜ್ಞಾಪಕ ಬಂತು. ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವತ್ತು ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಮನೆ ಮಠ ತಂದೆ ತಾಯಿ ಎಲ್ಲ ಬಿಟ್ಬಿಟ್ಟು ಬರೀ ಕಂಪ್ಯೂಟರ್ ಕುತ್ಕೊಂಡು ಅವ್ರಿಗೆ ಹೊರಗೆ ಬಂದರೆ ಸೂರ್ಯ ನೋಡೋಂಗಿಲ್ಲ, ಕಪ್ಪು ಕನ್ನಡಕ್ಕೆ ಹಾಕೊಂಡ್ಬರ್ಬೇಕು. ಏನೇನೋ ಪ್ರಾಬ್ಲಮ್ಗಳು ಶುರುವಾಗಿದೆ, ಕಣ್ಣೇ ಬಿಡುವಲ್ರು. ಅವ್ರ ಜೀವನ ಏನಿದೆ, ಅವ್ರು 4-5 ಲಕ್ಷ, 10 ಲಕ್ಷ, 20 ಲಕ್ಷ ಕೊಡ್ಬೋದಿಲ್ಲ ಅಂತಲ್ಲ, ಏನಕ್ಕೆ ಬಂತೇಳಿ. ಹಂಗಾಗಿ ಇವತ್ತು ಮನುಷ್ಯನ ದುರಾಸೆಯಿಂದ ಏನೆಲ್ಲ ಆಗೋಗ್ತಿದೆ, ಅದನ್ನು ಕಡಿಮೆ ಮಾಡಿ ಹೊಲಗಳಿಗೆ ಈ ಕೆಮಿಕಲ್ ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದನ್ನು ರೈತರು ಆದಷ್ಟು ಕಮ್ಮಿ ಮಾಡಿ ಸಾವಯವದ ಹತ್ರ ನ್ಯಾಚುರಲಿ ಬೆಳೀತಕ್ಕಂಥದ್ದನ್ನು ನಾವೇನಾದ್ರು ತಿರುಗಿ ಬಂದರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮೊಮ್ಮಕ್ಕಳು ಅವ್ರಿಗೆ ಬದುಕಿಗೆ ನಾವು ನಿಜವಾಗ್ಲು ನೋಡಿ ಸಂತೋಷ ಪಡಬೇಕಾಗತ್ತೆ. ಆ ರೀತಿ ನಾವು ದಯಾನಂದ ಮೂರ್ತಿ ಅವರೇ ಬಹಳ ಅತ್ಯದ್ಭುತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ನೀವು ಆಕ್ಚುಲಿ ಕೆಳಸ್ತರದಿಂದ ಮೇಲೆ ಬಂದಂಥವ್ರು, ಸಾಕಷ್ಟು ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಒಂದು ಸಮುದಾಯದಿಂದ ಬಂದಂಥವ್ರು, ಬಹಳ ಕಷ್ಟಪಟ್ಟು ದಲಿತ ಸಮಾಜದಿಂದ ಬಂದು ಎಲ್ಲವನ್ನು ಅನುಭವಿಸಿ ನೀವು ಇವತ್ತು ಉನ್ನತ ಸ್ಥಾನದಲ್ಲಿ ನಿಂತಿದ್ದೀರಿ, ನಮ್ಗೆ ಬಹಳ ಸಂತೋಷ ಆಗುತ್ತೆ. ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ, ನೀವು ನೋಡ್ರಿ ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಮ್ಗೆ ಇಷ್ಟು ಒಲವು ಯಾಕೆ? ವಿಶೇಷವಾಗಿ ನೀವು ಸಾಕು ಪ್ರಾಣಿಗಳನ್ನ ಬಹಳ ಸಾಕಿದ್ದೀರಿ, ಅವುಗಳ ಬಗ್ಗೆ ಎಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ, ಮತ್ತೆ ಸಮಾಜಮುಖಿಯಾಗಿ ಕೂಡ ನೀವು ಸಾಕಷ್ಟು ಕೆಲಸ ಮಾಡ್ತಾ ಬಂದಿರಿ. ಆ ನಿಮ್ಮ ಸಮಾಜಮುಖ ಮತ್ತೆ ಈ ಸಾಕು ಪ್ರಾಣಿಗಳ ಬಗ್ಗೆ ಒಂದ್ ಎರಡು ಮಾತು ಹೇಳಿರಲ್ಲ ಸರ್. ಈಗ ಸಾಕು ಪ್ರಾಣಿಗಳು ಅಂತಂದರೆ ನಮ್ಮ ಅಜ್ಜಿ ಮಾರಜ್ಜಿ ಅಂತೇಳಿ ನಮ್ಮ ಅಪ್ಪರ ಅಮ್ಮ ಅವರೆಲ್ಲ ಹಿಂದೆಲ್ಲನ ಸುಮಾರು 10-10 ಎಮ್ಮೆಗಳು, 10-10 ಹಸುಗಳು, ಸುಮಾರು 20-30 ಮೇಕೆಗಳು ನಾವು ಇನ್ನು ಚಿಕ್ಕ ಒಡಗಿದ್ದಾಗ ಅವನ್ ಸಾಕ್ತಾ ಇದ್ರು. ಅದನ್ನ ನೋಡಿ ನನಗೆಲ್ಲ ಒಂದು ಕಡೆ ಸ್ಫೂರ್ತಿ ಇತ್ತು. ನಾನು ಮಾಡಿದಾಗ, ಕೃಷಿ ಮಾಡಿದಾಗ ಗೊಬ್ಬರ ಬೇಕು, ಗೊಬ್ಬರ ಯಾಕೆ ತಿನ್ನಬೇಕು, ಗೊಬ್ಬರ ಯಾಕೆ ಹಾಕ್ಬೇಕು, ನಾನೇ 2 ಎಮ್ಮೆ ಕಟ್ಬೋದಲ್ಲ, ಹಾಲು ಕುಡ್ಕೊಂಡು ತಿನ್ಬೋದಲ್ಲ, ಕುಡ್ಕೊಂಡು ಆರಾಮಾಗಿರ್ಬೋದಲ್ಲ ನಾವು ಅಂತ ಹೇಳ್ಬಿಟ್ಟು, ಆವಾಗ ನಾವು 1 ಎಮ್ಮೆ ಒಂದು ತೊಗೊಂಡೆ, 1 ಹಸು ತೊಗೊಂಡೆ. ಇವತ್ತು 6 ಎಮ್ಮೆಗಳಿದ್ದಾವೆ, 4 ಹಸುಗಳಿದ್ದಾವೆ. ಮೊನ್ನೆ 1-2 ಹಸು ಕೊಟ್ಟಿದ್ವಿ, 1-2 ಹಸು ಉಳ್ಕೊಂಡಿದ್ದಾವೆ. ಯಾಕೆಂದರೆ ಮಳೆ ಇಲ್ಲ ಸರ್, ಮೇವಿಂದ ದೊಡ್ಡ ಸಮಸ್ಯೆ. ಇಲ್ಲಾಂದ್ರೆ ನಂದೊಂದು ತಲೆಗೆ ಇಟ್ಕೊಂಡಿದ್ದೆ, 100 ಎಮ್ಮೆ 100 ಹಸು ಮಾಡ್ಕೋಬೇಕು ಅನ್ನೋದು ನನ್ನ ತಲೆಗಿತ್ತು. ಬಟ್ಟು ಕೆಲಸಗಾರ ಸಿಗೋದಿಲ್ಲ. ಇವತ್ತು ನನ್ನ ಹೊಲದಲ್ಲಿ ಯಾವತ್ತೂ ಯಾರು ಕೆಲಸಗಾರಿಲ್ಲ. ಇದನ್ನೆಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ, ಮೀಡಿಯಾದಲ್ಲೂ ಬಂದಿದೆ. 2017 ನಮ್ಮ HR ರಂಗನಾಥ್ ಅವರು ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಹೀರೋ ಆಗಿ ಅನೌನ್ಸ್ ಮಾಡಿದರು. ಹೌದು. ಏನು ಮತ್ತೆ ಬಸವ ಪರಿಷತ್ನವರು ಬೆಂಗಳೂರು ಬಸವ ಪುರಸ್ಕಾರ ಮಾಡಿದರು. ಸಿಂಗಾಪುರದಲ್ಲಿ ಮೊನ್ನೆ ಕೂಡ ಸಿಂಗಾಪುರ್ ಫ್ರೆಂಡ್ಶಿಪ್ ಅವಾರ್ಡ್ ಕೂಡ ಮಾಡಿದರು. ದುಬೈಯಲ್ಲಿ ಅವಾರ್ಡ್ ಆಯಿತು, ರಷ್ಯಾದಲ್ಲಿ ಕೂಡ, ತಾಷ್ಕೆಂಟದಲ್ಲಿ ಕೂಡ ಅವಾರ್ಡ್ ಆಯಿತು, ಥಾಯ್ಲೆಂಡಲ್ಲಿ ಸಮ ಎರಡು ಬಾರಿ ಕರೆಸಿದರು. ಇವೆಲ್ಲ ಯಾಕಪ್ಪ ಅಂದರೆ ನಮ್ಮ ಸಾಧನೆಗಳನ್ನು ನಾವು ಮಾಡಿರ್ತಕ್ಕಂಥದ್ದನ್ನು ಈ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಬಂದಾಗ ಅದನ್ನು ನೋಡಿಕೊಂಡು ಸ್ಫೂರ್ತಿಯಾಗಿ ನನ್ನ ನಂಬರ್ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಂಡು ನಮಗೆ ಪೋಸ್ಟ್ ಮಾಡಿ ನಮ್ಮನ್ನು ಕರೆಸ್ಕೊಂಡು ಇವತ್ತು ದೇಶ ವಿದೇಶದಲ್ಲಿ ನಮಗೆ ಸತ್ಕಾರ ಮಾಡ್ತಾರಲ್ಲ, ನಾನು ಮಾಡಿದ್ದಕ್ಕೆ ಅದೊಂದು ಖುಷಿ, ನನಗೆ ಮಾಡಿದ್ದಕ್ಕೆ ಸಾರ್ಥಕ ಅನ್ನಿಸ್ತು. ಹೀಗಾಗಿ ಪ್ರಾಣಿ ಪಕ್ಷಿಗಳನ್ನು ಅದರಲ್ಲಿ ನನಗೆ ತುಂಬ ಲಾಭದಾಯಕ ಇದನ್ನೆಲ್ಲ ಮಾಡಿಕೊಂಡು ನಾನು ಅದರಲ್ಲೇ ಅನುಕೂಲ ಆಯಿತು. ಜೊತೆಗೆ ನಾಯಿ ಬೆಕ್ಕು ಮೊಲ ಸಾಕಾಣಿಕೆ ಮಾಡಿದಿರಿ, ಅದನ್ನೆಲ್ಲ ನಾವು ಕೃಷಿ ಮೇಳಗಳಲ್ಲಿ ಹೋಗ್ತಾ ಇದ್ವಿ. ಈಗ ನೋಡಿ ಎಕ್ಸಾಂಪಲ್, ಇವತ್ತು ನಾನು ಧಾರವಾಡದಲ್ಲಿ ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಇದ್ದೀನಿ. ಕೃಷಿ ಮೇಳಗಳಲ್ಲಿ ನಮ್ಮ ಶಿವಮೊಗ್ಗ ಮತ್ತು ನಮ್ಮ ಬಬ್ಬೂರು ಕೆ ವಿ ಕೆ ಅಲ್ಲಿಗೂ ನಮ್ಮನ್ನ ಅಲ್ಲಿ ರಜನಿಕಾಂತ್ ಅಂತಾರೆ, ಓಂಕಾರಪ್ಪರ್ ಅಂತಾರೆ, ಚಂದ್ರಪ್ಪರ್ ಅಂತಾರೆ, ಸಾಕಷ್ಟು ನಮ್ಮ ನೋಡಿ ಇವರೆಲ್ಲ ನಮ್ಮನ್ನು ಗುರುತಿಸಿ ಸಂಪನ್ಮೂಲ ವ್ಯಕ್ತಿಯಾಗಿ ಕರೀತಾರೆ. ಒಂದು 60-70 ಜನ ರೈತರು ಕರೆಸ್ತಾರೆ, ಸಂಪನ್ಮೂಲ ವ್ಯಕ್ತಿಯಾಗಿ ದಯಾನಂದ ಮೂರ್ತಿ ಅವ್ರು ನೀವು ಬರಬೇಕು ಅಂತಾರೆ. ನಾವು ಹೋಗ್ತೀವಿ, ಅವ್ರಿಗೊಂದು 2-3 ಒಳ್ಳೆ ಸ್ಪೀಚ್ ಕೊಡ್ತೀವಿ, ಅವ್ರಿಗೆ ಏನಾದ್ರು ಖುಷಿಯಾಗುತ್ತೆ, ಮತ್ತು ನಮ್ಮ ಫೋಟೋ ತೊಗೊಳ್ತಾರೆ, ನಮ್ಮ ಹೊಲಕ್ಕೆ ಬರ್ತಾರೆ, ನೋಡ್ತಾರೆ ನಾವು ಹಿಂಗೆ ಮಾಡ್ಬೇಕಂತೇಳಿ ಇವತ್ತು 2010 ಶುರು ಮಾಡಿದ್ದೆ. ಪ್ರಪ್ರಥಮ 2014 ನಾನು ಪ್ರಗತಿಪರ ರೈತ ಪ್ರಶಸ್ತಿ ಅಂತ ಅವತ್ತೇ ನಾನು ನೋಡಿದ್ದೆ. ಅಲ್ಲಿಂದ ಇವತ್ತು 100-200 ದಾಟಿದೆ ಇವತ್ತು ಪ್ರಶಸ್ತಿಗಳು, ಎಲ್ಲ ಥರ ಪ್ರಶಸ್ತಿಗಳು ಕೂಡ ನಮಗೆ ಬಂದಿದ್ದಾವೆ. ಹಂಗಾಗಿ ಅದೇ ನಮಗೆ ಸ್ಫೂರ್ತಿಯಾಗಿ ಇವತ್ತು ಆ ಕೃಷಿಯಲ್ಲಿ ನಾನು ಇದು ಮಾಡ್ಕೊಂಡು ಹೋಗಿ ಒಳ್ಳೆಯ ಒಂದು ಇದನ್ನು ಮಾಡ್ಕೊಂಡೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ತಾಯಿ ಒಂದು ರೀತಿಯಲ್ಲಿ ವೈದ್ಯ ಡಾಕ್ಟರ್ ಇದ್ದಂಗೆ, ಆಯುರ್ವೇದಿಕ್ಕೂ ಇದು, ಕಣ್ಣಲ್ಲಿ ಏನಾನ ಹುಳ ಬಿದ್ದು ರಾಗಿ ಕಾಳು ಮೊಳಕೆ ಹೊಡೆದಿದ್ದನ್ನು ಡಾಕ್ಟರ್ ಕೈಲಾಗದೇ ನಮ್ಮ ತಾಯಿಯವರು ತೆಗೆದಿದ್ರು ಬೆಣ್ಣೆ ಹತ್ತಿ ಎಲ್ಲ ಇಟ್ಟು. ಕಿವಿ ಒಳಗೆ ಕೆಲವು ಏನೋ ಹಲ್ಲಲ್ಲಿ ಹುಳ ಇತ್ತು ಅಂದರೆ ಅದಕ್ಕೆಲ್ಲ ಈ ಪರಂಗಿ ಪೈಪ್ ತೊಗೊಂಡು, ಆ ಪೈಪು ಪರಂಗಿ ಇದು ಎಲೆ ಬರುತ್ತೆ ದಂಟು, ಅದ್ರ ಪೈಪ್ ಇಟ್ಟು ಅದಕ್ಕೆ ಬೆಣ್ಣೆ ಇಟ್ಬಿಟ್ಟು ಒಂದು ಮಡಿಕೆ ಇಟ್ಟು ಮಡಿಕೆಯಲ್ಲಿ ಬೆಣ್ಣೆ ಹಾಕಿ ಅದಕ್ಕೆಲ್ಲ ಏನೇನೋ ಬೀಜ ಹಾಕಿ ಇದು ಮಾಡ್ಕೊಂಡು ಹುಳ ತೆಗೆದು ಅವರಿಗೆ ತೋರಿಸೋರು. ಮತ್ತು ಚೇಳು, ಈ ಮುಂಡ್ರಗೊಬ್ಬೆ ಅಂತಾರೆ ಸ್ಕಾರ್ಪಿಯೋ, ಅಂಥವೆಲ್ಲ ಕಡಿದಾಗ ಬೇಸಿಗೆ ಬಂತಂದರೆ ರಾತ್ರಿ ಇಡೀ ನಮಗೆ ನಿದ್ದೆ ಇಲ್ಲ. ಏನು ಬಂದರು ಒಂದು 7-8 ಜನ ಹೆಣ್ಮಕ್ಳು ವಯಸ್ಸಾದರು ಹುಡುಗರು ಹೊರಗಡೆ ಬೇಸಿಗೆ ಅಂತ ಸೆಕೆ ಅಂತ, ಅವಾಗೆಲ್ಲ ಫ್ಯಾನು ಕರೆಂಟು ಕಮ್ಮಿ, ಕಡಿಸ್ಕೊಳ್ಳೋರು ಮತ್ತೆ ಬರೋರು ಒಬ್ಬೊಬ್ಬರು 2-3 ತಾಗ, ಈಗ ಎಲ್ಲಿಗೋ ಖಾಲಿ ಕಳೆದಂತ ಕೈಗಿದ್ರೆ ಕೈ ಕಳೆದಿರುತ್ತೆ, ಹೇಳ್ಬೋದು ಎಷ್ಟೋ ಜನ ವಾಂತಿ ಮಾಡ್ಕೊಳ್ಳೋರು. ಇದನ್ನು ನನ್ನ ತಾಯಿ ಸುರಶೇಷೆ ಮಾಡೋಳು, ಅದನ್ನು ನೋಡ್ಕೊಂಡಾಗ ಅದು ನಮಗೆ ಇದು ಸೇವೆ. ಮತ್ತು ಏನೆಲ್ಲ ಗಲಾಟೆ ಗದ್ದಲಾಯ್ತಂದರೆ ಇವ್ರು ದೊಡ್ಡ ಮನೆಯವರು, ಇವ್ರು ದೊಡ್ಡ ಮನೆಯವ್ರು ಇವರು ಅಂದ್ಕೊಂಡು ನಮ್ಮ ಹತ್ರ ಬರೋರು. ನಮ್ಮಲ್ಲಿ ಏನೋ ಅರಿಶಿನ ಪುಡಿನ ಕಾಪುಡಿನ ಕೊಡೋದು, ನಮ್ಮದೊಂದು ಸೈಕಲ್ಲು, ಒಂದು ಸಣ್ಣದೊಂದು ಬೈಕು ಅಂತ ಯಾವಾಗ ತಗೊಂಡೋಗ್ರಪ್ಪ ಅಂತ ಕಳಿಸ್ಬಿಡೋದು, ಪಕ್ಕದ ಎರಬಳ್ಳಿ ಇರಿಗೆ ಹೋಗ್ಬಿಡೋರು, ತೋರಿಸ್ಕೊಂಡು ನಾವು ಬರೋರು. ಹಿಂಗೆ ಸೇವೆ ಮಾಡ್ಕೊಂಡು ಅದು ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಮಾಡಿದ್ದನ್ನು ನಮಗೂ ಅದು ಬಂತು. ಹಂಗೆ ಚಿಕ್ಕ ವಯಸ್ಸಿಂದಲೂ ಕೂಡ ನಾವು ಹಿಂಗೆ ಸಹಾಯ ಮಾಡ್ಕೊಂಬಂದ್ವಿ. ನೀರಲ್ಲಿ ಬಿದ್ದಿರ್ತಕ್ಕಂಥದ್ದು ಎಷ್ಟೋ ಜನ ನಾನು ರಕ್ಷಣೆ ಮಾಡಿದ್ದೀನಿ, ಹ್ಯಾಂಗಿಂಗ್ ಮಾಡಿರ್ತಕ್ಕಂಥವ್ರು ರಕ್ಷಣೆ ಮಾಡಿದ್ದೀನಿ, ಮತ್ತು ನದಿಯಲ್ಲಿ ಹೋಗಿರ್ತಕ್ಕಂಥದ್ದು ರಕ್ಷಣೆ ಮಾಡಿದ್ದೀನಿ. ಈಗಲೂ ಕೂಡ ಎಲ್ಲನೂ ಆಕ್ಸಿಡೆಂಟ್ ಆಗಿ ಬಿದ್ದಂದರೆ ಫಸ್ಟ್ ಫೋನ್ ಬರೋದು ನನಗೆ ಬರುತ್ತೆ, 1-8 ಫೋನ್ ಹೋಗಲ್ಲ ಫಸ್ಟ್, ಏ ಪ್ರಗತಿಪರ ಇದ್ದಾಗ ಫೋನ್ ಮಾಡೋದು. ಎಲ್ಲನೂ ಹತ್ರ ಇದ್ದಂದ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಒಂದು ವೆಹಿಕಲ್ ಇದು ಮಾಡಿಬಿಟ್ಟು ಆಸ್ಪತ್ರೆ ಸೇರಿಸಿಬಿಟ್ಟು ಅದನ್ನು 100 ಜೀವಗಳನ್ನ ಉರಿಸಿದ್ವಿ. ತುಂಡು ತುಂಡಾಗಿರೋ ದೇಹನ ನಾನು ತೊಡೆ ಮೇಲೆ ಹಾಕೊಂಡು ನೀರು ಕುಡಿಸಿ ಧೈರ್ಯ ತುಂಬಿ ನಾನು ಆಸ್ಪತ್ರೆಗೆ ಕಳಿಸಿ ಇಂಥ ಮಾಡಿರ್ತಕ್ಕಂಥದ್ದಕ್ಕೆ ನನಗೆ ಗೊತ್ತಿಲ್ಲ, ಇದರಲ್ಲೂ ಪ್ರಶಸ್ತಿ ಬರುತ್ತೆ ಅಂತ. 2017 ಇದೇ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವರು 2017 ನನಗೆ ಜೀವರಕ್ಷಕ ಪ್ರಶಸ್ತಿ ಅಂತ ಕೂಡ ಕೊಡ್ತು. ಇದೊಂದು ಹೆಮ್ಮೆ, ಸರ್ಕಾರದ ಪ್ರಶಸ್ತಿ. ಮೊನ್ನೆ 2023 ನಮ್ಮ ಚಿತ್ರದುರ್ಗ ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು. ಈಗ ಇನ್ನೇನು 58 ಆಗಿದೆ ಕಣಪ್ಪ ನೀವೆಲ್ಲ ಹಾಕಿ ಅಂತೇಳಿ ಈಗ ರಾಜ್ಯ ಮಟ್ಟಕ್ಕೆ ಜಿಲ್ಲೋತ್ಸವ ಪ್ರಶಸ್ತಿಗೆ ಸಾಕಷ್ಟು ಜನ ನನಗೆ ಅಪ್ರೋಚ್ ಮಾಡ್ತಾರೆ, ಪ್ರಯತ್ನ ಮಾಡ್ತೇನೆ ಅಂತೇಳಿ ಈಗ ಪ್ರಯ ಮಾಡ. ಹೀಗಾಗಿ ನಮ್ಮ ಸಮಾಜ ಮುಖ್ಯಲ್ಲಿ ಈ ರೀತಿ ಕೂಡ ನಾನು ಸೇವೆ ಮಾಡ್ಕೊಂಡು ಈಗಲೂ ಕೂಡ ಬರೇ. ಮತ್ತು ಈ ಬ್ಲಡ್ ಡೊನೇಟ್ ಹೆಂಗಪ್ಪ ಅಂತಂದರೆ ಯಾರನ್ನ ಬ್ಲಡ್ ಬೇಕು ಅಂದರೂ ಸಾಕು, ಫಸ್ಟ್ ಎಲ್ಲದ್ರಪ್ಪ ದಯಾನಂದ ಮೂರ್ತಿ ಅಲ್ಲಿರ್ತಾನೆ. ನಮ್ಮದೊಂದು ಒಂದು ಚಳಕೆರೆಯಲ್ಲಿ ನಮ್ಮದೊಂದು ಆಚಾರ ಟೀಮ್ ಅಂತ ಇದೆ, ಭಾಳ ಜನ ಸ್ನೇಹಿತರಿದ್ದಾರೆ ಇರಲಿ. ಹಂಗಾಗ್ಬಿಟ್ಟು ಅದ್ರ ಜೊತೆ ನಾನು ಒಬ್ಬ ಇಂಥದ್ದು ಬ್ಲಡ್ ಬೇಕು ಅಂದರೆ ದಣ್ಣ ನಿಮ್ದು ಎ ಗ್ರೂಪ್ ಇದಾಗಂತಂದು ಏನು ಬ್ಲಡ್ ಬೇಕು, ಹಾಂ ಸರಿ ಬಂದೆ. ದೂರ ಇದ್ರಂತೂ ಇಲ್ಲ, ಹತ್ರ ಇದ್ರೆ ಓಕೆ. ಬೆಂಗಳೂರಿಂದ, ಕೋಲಾರದಿಂದ, ತುಮಕೂರಿಂದ ಬಂದಿದ್ದಾರೆ. ಇದನ್ನೆಲ್ಲ ಸುಮ್ಮನೆ 21 ಬಾರಿ ನಾನು ಬ್ಲಡ್ ಇದು ಮಾಡಿದ್ದೀನಿ. ಇನ್ನೇನು ಈಗ ಏಜ್ ಆಗ್ತಾ ಬಂತು, ಅಟ್ಲೀಸ್ಟ್ ನಮಗೆ ಕೃಷಿಯಲ್ಲಿ ಜಾಸ್ತಿ ತೊಡ್ಕೊಂಡು ಟೆನ್ಷನ್ಗಳು ಮಾಡಿಕೊಂಡು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಈ ಶುಗರ್ ಅನ್ನೋದು ಸ್ವಲ್ಪ ಇದು ಬಂದಾಗ ಈ ಇತ್ತೀಚೆಗೆ ಬೇರೆಯವ್ರಿಗೆ ಕೊಟ್ಟರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವೊಂದು 2-3 ವರ್ಷ ತಟ್ಟಿ ಅದನ್ನು ನಿಲ್ಲಿಸಿ ಮಾಮೂಲು ಸಮಾಜ ಸೇವೆ ನಾನು ಮಾಡ್ತಲೇ ಇದ್ದೀವಿ, ವಯಸ್ಸಾದವರಿಗೆ, ಮಕ್ಕಳಿಗೆ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಂತ ಸರ್, 2001-2002 ಆವಾಗಲೇ ನಾನು ಒಂದು ಆಟೋ ಇಟ್ಕೊಂಡಿದ್ದೆ, ಉಚಿತ ಆಟೋ ಸೇವೆ ಅಂತ ಮಾಡಿಬಿಟ್ಟೆ. ಅದರಲ್ಲಿ ಗಾಂಧೀಜಿ, ಅಂಬೇಡ್ಕರ್, ಮದರ್ ತೆರೇಸಾ ಅದನ್ನೆಲ್ಲ ಬೋರ್ಡ್ ಹಾಕ್ಕೊಂಡು ಗರ್ಭಿಣಿ ಸ್ತ್ರೀಯರಿಗೆ, 2 ಕಣ್ಣಿಲ್ದವರಿಗೆ, 2 ಕಾಲಿಲ್ಲದವರಿಗೆ, ವೃದ್ಧರಿಗೆ ಉಚಿತ ಸೇವೆ ಅಂತ ಅದನ್ನು 4-5 ವರ್ಷ ಮಾಡಿದ್ರು. ಇದು ರಾಷ್ಟ್ರಪತಿವರೆಗೂ ಓದ ಪತ್ರಿಕೆ. ದೊಡ್ಡ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗೆ ಅದು ಪಬ್ಲಿಸಿಟಿ ಸಿಕ್ತು. ಅಲ್ಲಿಂದಲೂ ಕೂಡ ಈ ರೀತಿ ನಾನು ಸಮಾಜ ಸೇವೆ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಆದರೆ ಐ ಆಮ್ ಹ್ಯಾಪಿ, ಅದ್ರ ಜೊತೆ ಕೃಷಿ ಮಾಡ್ಕೊಂಡಿದ್ದೀನಿ, ಸಮಾಜ ಸೇವೆ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ನೆಮ್ಮದಾಗಿದ್ದೀನಿ. ದಯಾನಂದ ಮೂರ್ತಿ ಅವರೇ ನೋಡ್ರಿ, ಬಹುಮುಖ ಪ್ರತಿಭೆ ನೀವು, ಸಾಧನೆಗೆ ಏಣಿ ಇಟ್ಟಂಥವ್ರು. ಕೃಷಿಯೊಳಗೆ ಒಂದು ಹೊಸ ಅನ್ವೇಷಣೆಯನ್ನು ಮಾಡಿ ನಿಮ್ಮ ಜಮೀನಿನೊಳಗೆ ನೀವು ಒಂದು ಸಾಕಷ್ಟು ಕಾಮಧೇನು ಬೆಳೆದಿರಿ. ನಾನು 1.5 ಇಂಚ್ ನೀರು ಅಷ್ಟು ವರ್ಷ ನಾನು ಮಾಡ್ಕೊಂಬಂದೆ, ಈಗ ನನ್ನಲ್ಲಿ 2 ಇಂಚ್ ನೀರಾಗಿಬಿಟ್ಟಿದೆ. ಅದು ಹೇಗಾಯಿತು ಅಂತೇಳಿದ್ರೆ, ನಮ್ಮ ಚಳ್ಳಕೆರೆ ಕ್ಷೇತ್ರದಲ್ಲಿ ಟಿ ರಘುಮೂರ್ತಿ ಅಂತ ಅವರು ಸಿವಿಲ್ ಇಂಜಿನಿಯರ್, ಅವರು ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಮಾಡಬೇಕು ಅಂತ ಅವ್ರಿಗೇನೋ ಒಂದು ತುಡಿತ, ತುಂಬ ಉತ್ತಮವಾದ ಶಾಸಕರು. 2 ಇದ್ದ ನೀರಿಗೆ ನಾನು 5 ಎಕರೆ ಇಷ್ಟೊತ್ತು 5-6 ಎಕರೆ ಜಮೀನು ತೋಟ ಮಾಡಿದ್ದೆ, ಈಗ 10 ಎಕರೆ ತೋಟ ಮಾಡ್ತಾ ಇದ್ದೀನಿ. ಈಗ 10 ಎಕರೆ ತೋಟ ಮಾಡೋ ಕಾರಣ ಮೂಲ ಅಂದ್ರೆ ರಘುಮೂರ್ತಿ ಸರ್, ಅದು ಅವ್ರಿಗೆ ಸಲ್ಲಬೇಕಿದು ಅಭಿನಂದತಿ. ರಘುಮೂರ್ತಿ ಅಂತವ್ರ ಸಹಾಯದಿಂದ ನೀವು ಇಷ್ಟು ಅದ್ಭುತವಾಗಿ ಬೆಳೆದಿರಿ, ಬಹಳ ಸಂತೋಷ. ದಯಾನಂದ ಮೂರ್ತಿ ಅವರೇ, ಚಳ್ಳಕೆರೆಯ ಬಹಳ ಯಶಸ್ವಿ ರೈತರು, ಯಶಸ್ವಿ ಸಮಾಜ ಧುರೀಣರು, ಮತ್ತೆ ಮುಖ್ಯವಾಗಿ ಇವತ್ತು ಬಹುಮುಖವಾಗಿ ನೀವು ಬೆಳೆದು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿರಿ, ಮತ್ತೆ ಜೀವರಕ್ಷಕ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ನೀವು ಮಾಡಿ ತೋರಿಸಿದ್ರಿ ನಿಜವಾಗಿ ಕೂಡ. ದಯಾನಂದ ಮೂರ್ತಿ ಅವರೇ, ನಮ್ಮೆಲ್ಲ ಅಭಿಮಾನಿ ಕೇಳುಗರ ಪರವಾಗಿ, ಒಬ್ಬ ಯಶಸ್ವಿ ರೈತ, ಒಬ್ಬ ಯಶಸ್ವಿ ಸಮಾಜ ಸೇವಕ, ಜೀವರಕ್ಷಕ, ಒಬ್ಬ ಕ್ರೀಡಾಪಟು, ಏನೆಲ್ಲ ಆಗಿ ನೀವು ಇಷ್ಟು ಯಶಸ್ವಿ ಆಗಿದ್ದೀರಲ್ಲ, ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮಗೆ ಯಾರಾದರೂ ಸಂಪರ್ಕಿಸಬೇಕು ಅಂದರೆ ದೂರವಾಣಿ ಸಂಖ್ಯೆ ಹೇಳಿ. ನಿಮ್ಗೆ ಕೂಡ ಅಭಿನಂದನೆಗಳು ಸರ್. ಒಬ್ಬ ರೈತನ ಗುರುತಿಸಿದ್ರಲ್ಲ, ಅದು ಚಳ್ಳಕೆರೆ ತಾಲೂಕಿನ ಒಬ್ಬ ಗ್ರಾಮ ಪ್ರದೇಶ ದೇವರ ಮುರುಕುಂಟೆ ಹುಡುಗ ಅನ್ನೋ ಗುರುತಿಸಿ ನೀವು ಕರೆದಲ್ಲ, ನಿಮಗೂ ಕೂಡ ನನಗೆ ಕೋಟಿ ಕೋಟಿ ಧನ್ಯವಾದಗಳು. ನಮ್ಮ 9945830234 9945830234